ಅಡಿಕೆ, ಕಾಫಿ, ಕಾಳುಮೆಣಸು, ಏಲಕ್ಕಿ, ಶುಂಠಿ ಮುಂತಾದವುಗಳಲ್ಲೇ ಕೊಳೆರೋಗ ಬರದಂತೆ ಐಎಸ್ಐ ಗುರುತಿನ ಬಿಸಿಐ ಬ್ರ್ಯಾಂಡಿನ ಮೈಲುತುತ್ತ ಪ್ರಯೋಜನಕಾರಿ. ಇದು ಅನೇಕ ಕಡೆ ಸಿಗ್ತಾ ಇದೆ. ಸಂಪರ್ಕಿಸಿ 9632998759. ಕೇಳುಗರಿಗೆಲ್ಲ ನಮಸ್ಕಾರ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಇಂದು ಮೀನು ಕೃಷಿ ಕುರಿತ ಕಾರ್ಯಕ್ರಮ ಮತ್ಸ್ಯ ಸಂಪತ್ತು. ಇದರಲ್ಲಿ ಮಡಿಕೇರಿ ತಾಲೂಕು ಕೆದಕಲ್ ಗ್ರಾಮದ ಜಿ ಶ್ರೀನಾಥ್ ಅವರೊಡನೆ ಸಂವಾದ. ಕೊಡಗು ಜಿಲ್ಲೆಯಲ್ಲಿ ಮೀನುಗಾರಿಕೆ ಕುರಿತ ಕಾರ್ಯಕ್ರಮ ಮತ್ಸ್ಯ ಸಂಪತ್ತು. ಕೇಳಿದ್ರೆ ಕೊಡಗು ಜಿಲ್ಲೆಯಲ್ಲಿ ಮೀನುಗಾರಿಕೆಗೆ ಹೇರಳವಾದ ಅವಕಾಶಗಳಿದ್ದಾವೆ. ಇಲ್ಲಿ ಬೀಳುವ ಮಳೆ, ಇಲ್ಲಿರುವ ಜಲಸಂಪನ್ಮೂಲ ಮೀನುಗಾರಿಕೆಗೆ ಪ್ರಶಸ್ತವಾಗಿದೆ. ಈ ಹಿನ್ನೆಲೆಯಲ್ಲಿ ಹತ್ತಾರು ಜನ ಮೀನು ಕೃಷಿಯಲ್ಲಿ ಬಹಳ ಚೆನ್ನಾಗಿ ತೊಡಸಿಕೊಂಡಿದ್ದಾರೆ. ನೂರಾರು ಜನ ಅವರವರ ಮನೆ ಬಳಕೆಗೆ ಮತ್ತು ಆತ್ಮೀಯರಿಗೆ ಕೊಡಲಿಕ್ಕೆ ಮೀನನ್ನ ಸಾಕ್ತಿದ್ದಾರೆ. ಮೀನು ಕೃಷಿ ಕ್ಷೇತ್ರದಲ್ಲಿ ತಂತ್ರಜ್ಞಾನಗಳು ರೂಪುಗೊಳ್ಳುತ್ತವೆ, ಹೊಸ ಹೊಸ ವಿಚಾರಗಳು ಮೂಡಿಬರುತ್ತವೆ. ಈ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಜೊತೆಗೆ ಮಾತನಾಡುತ್ತಿದ್ದಾರೆ ಜೆ ಶ್ರೀನಾಥ್ ಅವರು. ಮಡಿಕೇರಿ ತಾಲೂಕು ಕೆದಕಲ್ ಗ್ರಾಮದವರು. ಇವರ ಹಿರಿಯರು ಕೇರಳದವರು. ಶ್ರೀನಾಥ್ ಅವರು ಮೀನು ಸಾಕಾಣಿಕೆಯಲ್ಲಿ ಮರಿಗಳ ಆಯ್ಕೆ, ಮರಿಗಳ ಲೆಕ್ಕಾಚಾರ, ಆಹಾರ ಪೂರೈಕೆ, ಜಲ ವಿಸ್ತೀರ್ಣದಲ್ಲಿ ಆಗುವ ವ್ಯತ್ಯಾಸಗಳು, ಹೀಗೆ ರೈತರಿಗೆ ಉಪಯುಕ್ತವಾದ ಮಾಹಿತಿಯನ್ನ ಇವತ್ತು ಪ್ರಸ್ತುತಪಡಿಸಿದ್ದಾರೆ. ಶ್ರೀನಾಥ್ ಅವರೇ ನಮಸ್ಕಾರ. ನಮಸ್ಕಾರ ವಿಜಯ್ ಅವರ. ತಾವು ಏನು ಓದಿದ್ದು? ನನ್ನ ಬಿಕಾಂ ಗ್ರಾಜ್ಯುಯೇಟ್. ಐಟಿ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಬ್ಯಾಂಗ್ಳೂರಲ್ಲಿ ಕೆಲಸ ಮಾಡ್ತಾ ಇದೆ. ರೀಸೆಂಟ್ ಆಗಿ ತಿರುಗಿ ವಾಪಸ್ ನಮ್ಮ ರೂಟ್ಸ್ಗೆ ನಾನು ಬಂದಿದ್ದೀನಿ. ಕಾಫಿ ತೋಟ ಮತ್ತೆ ಆಕ್ವಾಕಲ್ಚರ್ ಒಂದು ಐಡಿಯಾ ಇತ್ತು ನನಗೆ, ಹಾಗೆ ಅದನ್ನ ಶುರು ಮಾಡೋಣ ಅಂತ ಹೇಳ್ಬಿಟ್ಟು. ಈ ಒಂದು ಆಕ್ವಾಕಲ್ಚರ್ ನಾವು ಕೇರಳದಲ್ಲಿ ಬೇಕಾದಷ್ಟು ಮಾಡ್ತಾ ಇದ್ವಿ. ಹಾಗಿದ್ರೆ ಫ್ರೆಶ್ ವಾಟರ್ ಕಲ್ಟಿವೇಷನ್ ಅಂತ ಹೇಳ್ಬಿಟ್ಟು ನಾವು ಅಷ್ಟೊಂದು ಗಮನಿಸ್ಲಿಲ್ಲ ಮುಂಚೆ. ಕರೆಂಟ್ಲಿ ವಿತ್ ಬ್ಲೂ ರೆವಲ್ಯೂಷನ್ ನೀತಿ ಆಯೋಗ ಪ್ರಕಾರ ಇರುವ ಒಂದು ಪ್ರೋತ್ಸಾಹ ಗವರ್ಮೆಂಟ್ ತೋರಿಸ್ತಾ ಇದ್ದಾರೆ. ದೇರ್ ಇಸ್ ಅ ಲಾಟ್ ಆಫ್ ಆಪರ್ಚುನಿಟೀಸ್. ಅದಕ್ಕೆ ನಾನು ಕೊಡಗಿನಲ್ಲಿ ನಮ್ಮ ತೋಟದಲ್ಲೇ ನಾನು ಶುರು ಮಾಡಿದ್ದೀನಿ. ಎಷ್ಟು ಎಕರೆ ತೋಟ ಇದೆ ನಮ್ದು? 30 acres ಇದೆ. ಇಲ್ಲಿ ನಾನು ಏನ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಐ ಆಮ್ ಮೇಕಿಂಗ್ ಯೂಸ್ ಆಫ್ ನಮ್ಮ ಇರುವ ಒಂದು ಪ್ಯಾಡಿ ಫೀಲ್ಡ್ ಮತ್ತೆ ನಮ್ಮ ತೋಟಕ್ಕೆ ಉಪಯೋಗಿಸುವಂತ ಕೆರೆಗಳು ಮತ್ತೆ ನ್ಯಾಚುರಲ್ ಆಗಿ ಬರುವ ಈ ತೋಡುಗಳು, ರಿವರ್ಸ್ ಇಂತ ಇದನ್ನ ನಾನು ಉಪಯೋಗಿಸ್ಬಿಟ್ಟು ಇಲ್ಲಿ ನಾನು ಕಲ್ಟಿವೇಷನ್ ಮಾಡ್ತಾ ಇದ್ದೀನಿ. ಇಟ್ ಇಸ್ ನಾಟ್ ಸೆಪರೇಟ್ ಆಗಿ ಅದಕ್ಕೋಸ್ಕರ ಒಂದು ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ಅಡಿಷನಲ್ ಲೋನ್ ಮಾಡಿ ಕಷ್ಟಕ್ಕೆ ಬೀಳುವಂತ ಒಂದು ರೂಪದಲ್ಲಿ ಎಲ್ಲ ಮಾಡ್ತಾ ಇರೋದು. ಕೇರಳದಲ್ಲಿ ಅದು ನಮ್ಮ ಅಜ್ಜನ ಕಾಲದಿಂದಲೇ ಇದೆ, ತಾಯಿ ಕಡೆಯಿಂದ. ಮುಂಚೆ ನಮ್ಮ ಕೊಡಗಿಗೆ ಬರುವಂತ ಸುಣ್ಣ ಅದೆಲ್ಲ ಬರ್ತಾ ಇರೋದು ಈ ಮೊಲಸ್ಕ್ಸ್ ಮತ್ತೆ ಮಸಲ್ಸ್ ಇಂದ, ಅದ್ರ ಶೆಲ್ಸ್ ಇಂದ ಮಾಡ್ತಾ ಇದ್ದಿದ್ದು. ಅಲ್ಲಿ ಆಗಿದ್ರೆ ಲಾಬ್ಸ್ಟರ್ಸ್, ಕ್ರೇಫಿಶ್ ಇಂತ ಸ್ತರಾವರಿ ಸಮುದ್ರ ಮೀನುಗಳು, ಅದೆಲ್ಲ ಬ್ಯಾಕ್ ವಾಟರ್ ಕಲ್ಟಿವೇಶನ್. ಆ ಒಂದು ಕಲ್ಟಿವೇಶನ್ ನೋಡೋದಾದ್ರೆ ಕೊಡಗಿನಲ್ಲಿ ಇರುವ ಕಲ್ಟಿವೇಶನ್, ಅದು ಇಟ್ ಇಸ್ ಲೈಕ್ ವೈಡ್ ಡಿಫ್ರೆನ್ಸ್ ಇದೆ. ಅದು ಕೊಡಗಿನಲ್ಲಿ ಆಗುವಂತ ಟೈಪ್ಸ್ ಬ್ರೇಕ್ ಡೌನ್ ಮಾಡಿ ನೋಡೋದಾದ್ರೆ ಕೆಲವು ಕೀ ಫ್ಯಾಕ್ಟರ್ಸ್ ನಾವು ನೋಡ್ಬೇಕಾಗಿರೋದು. ಒಂದು ಏನು ಅಂತ ಹೇಳಿದ್ರೆ, ಅಡಿಷನಲ್ ಇನ್ಫ್ರಾಸ್ಟ್ರಕ್ಚರ್ ಗೆ ಇನ್ವೆಸ್ಟ್ ಮಾಡಿ ಪ್ರಯೋಜನ ಉಂಟಾ ಇರುವಂತ, ಎಲ್ಲರಿಗೆ ಆ ಒಂದು ಉನ್ಮೇಷ ಶುರುವಲ್ಲಿ ಇರುತ್ತೆ. ಸರ್ಕಾರ ಸಬ್ಸಿಡಿ ಕೊಡ್ತಾರೆ, ನಾವು ತಕೊಳ್ಳೋಣ, ನಾವು ಮಾಡೋಣ, ಬಯೋಫ್ಲಾಕ್ ಫಾರ್ಮಿಂಗ್ ಈಗ ಮಾಡೋಣ, ರೇಸ್ವೇ ಸಿಸ್ಟಮ್ಸ್ ಮಾಡೋಣ, ತರಾವರಿ. ಬಟ್ ನನ್ನ ಅಭಿಪ್ರಾಯದಲ್ಲಿ ಏನು ಅಂತ ಹೇಳಿದ್ರೆ, ಫಸ್ಟ್ ಗೆಟ್ ಸಮ್ ಬೇಸಿಕ್ ಎಕ್ಸ್ಪೀರಿಯನ್ಸ್. ನಮ್ ಕಾಫಿ ಕೃಷಿ ಆಗ್ಲಿ, ಇಲ್ಲ ಇದ್ರೆ ನಮ್ಮ ಭತ್ತ ಬೆಳೆಯುವಂತ ಒಂದು ಕೃಷಿ ಆಗ್ಲಿ, ಅದು ಅನುಭವ ಅಂತ ಇರುವ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ಬರುವಂತ ಇದು ಬೇಕೇ ಬೇಕು. ಕೆಲವರು ಫುಲ್ ಜೋಶ್ ಅಲ್ಲಿ ಸುರುವಲ್ಲಿ ಮಾಡ್ತಾರೆ, ಕಣ್ಣಿಗೆ ಕಾಣದೇ ಇರುವ ಒಂದು ಇನ್ವೆಸ್ಟ್ಮೆಂಟ್, ಇಲ್ಲ ಇದ್ರೆ ಒಂದು ಬ್ರೇಕೇಜ್, ಇಲ್ಲ ಇದ್ರೆ ಒಂದು ಪಾಯಿಂಟ್ ಬರುತ್ತೆ, ತುಂಬಾ ಕಷ್ಟ ಆಗ್ಬಿಡುತ್ತೆ. ಯು ಕ್ಯಾನ್ ರನ್ ಔಟ್ ಆಫ್ ಫಂಡ್ಸ್ ಆಲ್ಸೋ. ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಮಾಡಿ ಹಾಗೆ ಏನಾಗುತ್ತೆ, ಯುವರ್ ಕಂಪ್ಲೀಟ್ ಪ್ಲಾನ್ ಗೋಸ್ ಆಸ್ ಅ ಫೇಲಿಯರ್. ಅವಾಯ್ಡ್ ಮಾಡಬೇಕು. ಅದಕ್ಕೆ ನನ್ನ ಹತ್ರ ಬರುವಂತ ಪ್ಲಾಂಟರ್ಸ್, ನನ್ನ ಹತ್ರ ಬರುವ ಫ್ರೆಂಡ್ಸ್ ಇದೆಲ್ಲ ಕೇಳುವಾಗ ಫಸ್ಟ್ ನಾನು ಕೇಳ್ತಾ ಇರೋದು, ನಿಮ್ಮ ಹತ್ರ ಎಸೆಟ್ಸ್ ಆಗಿ ಏನಿದೆ, ಕೆರೆಗಳಿದ್ಯಾ? ಇದ್ರೆ ಖಂಡಿತವಾಗಿ ಯೂಟಿಲೈಸ್ ದಟ್ ಫಸ್ಟ್. ಒಂದು ವರ್ಷ ನೀವು ಬೆಳೆಸಿ ನೋಡಿ, ಆಗ ನಿಮಗ್ ಗೊತ್ತಾಗುತ್ತೆ ಕ್ಲೀನ್ ಆಗಿ ಬರ್ಬೇಕಾಗಿದ ಕೆಲಸಗಳು ಇರತ್ತೆ. ಇಲ್ಲ ಅಂತ ಹೇಳಿದ್ರೆ ವಾಟ್ ಆರ್ ದ ನ್ಯಾಚುರಲ್ ಕಾಸಸ್ ಫಾರ್ ಡೆತ್, ಅದ್ರ ಗ್ರೋಯಿಂಗ್ ಸೈಕಲ್, ಇದೆಲ್ಲ ಅನುಭವ ಬರುತ್ತೆ ನಮಗೆ. ಅಲ್ಲಿಂದ ಬೇಕಾಗಿದ್ರೆ ಎಕ್ಸ್ಪ್ಯಾನ್ಷನ್ ಮಾಡಿ ಮಾಡಿ ಮಾಡಿ ಬ್ರಿಂಗ್ ಇಟ್ ಟು ವಾಟ್ ಎವರ್ ಸೈಜ್ ಯು ವಾಂಟ್. ಒಂದೇ ಸಾರಿಗೆ ಏಕಾಏಕಿ ಅತಿಯಾದ ಬಂಡವಾಳ ಹಾಕಿ ಈ ಕೃಷಿಯಲ್ಲಿ ಅಥವಾ ಈ ವಿಚಾರದಲ್ಲಿ ಮುನ್ನುಗ್ಗದು ಒಳ್ಳೇದಲ್ಲ ಅಂತ ಹೇಳ್ತದಿರಿ. ಒಳ್ಳೇದಲ್ಲ ಅಂತ ಅಲ್ಲ ಹೇಳೋದು, ಅನುಭವ ಇಲ್ಲದೆ ನೋಡಿ. ಈಗ ಬಯೋಫ್ಲಾಕ್ ಫಾರ್ಮಿಂಗ್ ಗೆ ನಾನು ಒಂದು ಇದು ಹೇಳ್ತೇನೆ, ದ ಕಾಸ್ಟ್ ಆಫ್ ಅ ಬಯೋಫ್ಲಾಕ್ ಟ್ಯಾಂಕ್ ವಿಲ್ ರೇಂಜ್ ಬಿಟ್ವೀನ್ 11,000 to 33,000 ರುಪೀಸ್, 10 meters 30 meters ಟ್ಯಾಂಕ್ ಗೆ. ಸೊ ಇದನ್ನ ನಾವು ಒಂದು ಏಕರಿಗೆ ತರಬೇಕಾಗಿದ್ರೆ ಯು ವಿಲ್ ನೀಡ್ ಅಟ್ಲೀಸ್ಟ್ ಅಬೌಟ್ 80 to 100. ಅದ್ರ ಜೊತೆಗೆ ಫಿಲ್ಟ್ರೇಷನ್ ಸಿಸ್ಟಮ್ಸ್, ನಿಮ್ಮ ಫೀಡಿಂಗ್ ಸಿಸ್ಟಮ್ಸ್, ವಾಟರ್ ಮಾನಿಟರಿಂಗ್ ಸಿಸ್ಟಮ್ಸ್, ಈ ಸಿಸ್ಟಮ್ಸ್ ಎಲ್ಲ ಸೇರ್ಬೇಕಾಗಿದ್ರೆ ಇಫ್ ಯು ಆರ್ ಡೂಯಿಂಗ್ ಇಟ್ ಇನ್ ಅ ಪ್ರಾಪರ್ ವೇ, ಕೋಟಿ ಲೆಕ್ಕದಲ್ಲಿ ಆಗುತ್ತೆ. ಆ ಇದನ್ನ ಅರ್ಧದಲ್ಲಿ, ಅಯ್ಯೋ ಇದು ತುಂಬಾ ಇಂಟೆನ್ಸಿವ್ ಆಯ್ತಪ್ಪ, ಯೂತ್ ನನಗೆ ಹುಷಾರಿಲ್ಲ, ನನಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಇಲ್ಲ ಜನರು ಕೈ ಕೊಟ್ಬಿಟ್ರು, ಎಲ್ಲರೂ ಅಸಾಮಿಗೆ ತಿರುಗಿ ವಾಪಸ್ ಹೋಗ್ಬಿಟ್ಟಿದ್ದಾರೆ, ಇನ್ ಯಾರಿದ್ದಾರೆ ಇಲ್ಲಿ ಫೀಡಿಂಗ್ ಮಾಡ್ಲಿಕ್ಕೆ? ಇಂತ ಸಮಸ್ಯೆಗಳು ಬಂದಾಗ ದ ಪ್ರಾಜೆಕ್ಟ್ ವಿಲ್ ಗೆಟ್ ಸ್ಟಾಪ್ಡ್. ಪ್ರಾಪರ್ ಮಾರ್ಕೆಟಿಂಗ್, ನಾವು ಯಾವ ಪ್ರಾಜೆಕ್ಟ್ ಶುರು ಮಾಡೋಕ್ಕಿಂತ ಮುಂಚೆ ಅದರ ಮಾರ್ಕೆಟಿಂಗ್ ಬಗ್ಗೆ ನಾವು ಯೋಚನೆ ಮಾಡ್ಬೇಕು. ನಾವು ಈಗ 1 acre ಮಾಡಿದ್ವಿ, 1,00,000 ಮೀನ್ ಇದು ಮಾಡಿದ್ವಿ, ನಮಗೆ ಹಾರ್ವೆಸ್ಟಿಂಗ್ ಬಗ್ಗೆ ಗೊತ್ತಿಲ್ಲ. ನೇರವಾಗಿ ನಾವು ಹೋಗ್ಬಿಟ್ಟು ಕಂಪ್ಲೀಟ್ ಫುಲ್ ಲಾಟ್ ನ ನಾವು ಹಾರ್ವೆಸ್ಟ್ ಮಾಡ್ಬಿಟ್ಟು ಒಂದೇ ಸತಿಗೆ ದುಡ್ಡು ಬರ್ಲಿ ಅಂತ ಹೇಳ್ಬಿಟ್ಟು ನಾವು ಉಳಿದವ್ರನ್ನ ಕರೆದು ಬಿಟ್ಟು ನಾವು ಮಾರಕ್ ನೋಡ್ತೀವಿ. ಅವರಿಗೆ ಮಾರಕ್ ಆಗುವಷ್ಟೇ ಮಾರಕ ಆಗೋದು. ದೇ ವಿಲ್ ನಾಟ್ ಬಿ ಏಬಲ್ ಟು ಮಾರ್ಕೆಟ್ ಯುವರ್ ಎಂಟೈರ್ ಫಿಶ್ ಅಟ್ ಒನ್ ಟೈಮ್. ಹಾಗೆ ಏನಾಗತ್ತೆ, ಅವ್ರು ಹೇಳ್ತಾರೆ ಸರ್ ಇಷ್ಟೇ ಆಗಿರೋ ಇದು, ಇಷ್ಟೇ ತಗೊಳಕ್ ಇದಾಗತ್ತೆ ಅಂತ. ಇವ್ರು ಹಾರ್ವೆಸ್ಟ್ ಮಾಡಿ ಆಗಿದೆ, ಅವ್ರಿಗೆ ಅದನ್ನ ತಿರುಗಿ ವಾಪಸ್ ಬಿಡ್ಲಿಕ್ಕೆ ಅಲ್ಲ, ಫೈನ್ಲಿ ದಟ್ ಎಂಟೈರ್ ಸ್ಟಾಕ್ಸ್ ಆಯ್ತವೆ. ಇದು ಅಂತ ಹೇಳಿದ್ರೆ ನಿಜವಾಗಿ ಅನುಭವದಲ್ಲಿ ನಮ್ಮ ಕಣ್ಣೆದುರುಗಡೆ ಆಗಿರುವ ವಿಷಯ ಅದು. ಹಾರ್ವೆಸ್ಟಿಂಗ್ ಗೆ ಮೀನು ತಕೊಳಕ್ಕೆ ಜನ ಬರ್ತಾರೆ ಅಂತ ಹೇಳಿದ್ರು, ಬ್ರೋಕರ್ಸ್ ಅವ್ರು ಬಂದ್ರು ಮಾತಾಡಿದ್ರು ಕೆಜಿಗೆ ಎಷ್ಟು ಕೊಡೋಣ ಅಂತ. ಈ ಸೌಕರ್ಯಗಳು ಏನ್ ಮಾಡಿದಾರೆ ಅಂತ ಹೇಳಿದ್ರೆ, ಅವರು ಎಳೆದು ಹಾಕಿ ಕೆರೆಯಿಂದ ತೆಗೆದು ಸೈಡ್ ಗೆ ಹಾಕಿ ಆಯ್ತು. ಅವ್ರು ಬಂದು ತಕೊಂಡು ಹೋಗುವಾಗ 1 ton, 2 tons, 10 tons ಅಷ್ಟೇ ತಕೊಂಡು ಹೋಗಕ್ ಆಗಿರೋದು. ದ ರೆಸ್ಟ್ ಆಫ್ ದಮ್ ಅವ್ರ ದೊಡ್ಡ ಗುಂಡಿ ತೆಗೆದು ಅದ್ರ ಒಳಗಡೆ ಹಾಕ್ಬೇಕಾಗಿತ್ತು. ದಿಸ್ ಐ ಆಮ್ ಟಾಕಿಂಗ್ ಅಬೌಟ್ 1995 ಕೊಡಗಿನಲ್ಲಿ ಆದ ವಿಷಯ. ಅಲ್ಲಿಂದ ಈ ಕಡೆ ಇದ್ದವರು ಕಂಪ್ಲೀಟ್ ಅದನ್ನ ನಿಲ್ಸೇ ಬಿಟ್ರು. ಸೊ ದಟ್ಸ್ ಅ ಹ್ಯೂಜ್ ಲಾಸ್. ಸೊ ಮಾರ್ಕೆಟಿಂಗ್ ಸೈಡ್ ಬಗ್ಗೆ ನಾವು ತುಂಬಾ ಒಂದು ಗಮನ ಕೊಟ್ಟು ಅದನ್ನ ಬಿಲ್ಡ್ ಅಪ್ ಮಾಡ್ಬೇಕು. ಅದು ಡೈರೆಕ್ಟ್ ಆಗಿ ಮಾಡೋದು ಅಷ್ಟೇ ಒಳ್ಳೇದು. ಈಗ ಕೇರಳದಲ್ಲಿ ನಮ್ಮ ಸಿಸ್ಟಮ್ ಹೆಂಗೆ ಅಂತ ಹೇಳಿದ್ರೆ, ಒಂದು ದ ವಾಲ್ಯೂಮ್ಸ್ ಇನ್ ಕೇರಳ ಗೋಸ್ ಫಾಸ್ಟ್, ತುಂಬಾ ಜನ ಇದ್ದಾರೆ ಅಲ್ಲಿ, ಫಿಶ್ ಈಟಿಂಗ್ ಕಲ್ಚರು ಇದೆ. ಯು ಪ್ರೊಡ್ಯೂಸ್ ಎನಿಥಿಂಗ್ ಅಪ್ ಟು 10 tons ಒಂದೇ ದಿನದಲ್ಲಿ ನಮಗೆ ಬೇಕಾಗಿದ್ರೆ ಮಾರಕ್ಕೆ ಇರುವಂತ ಇದು ಆಗತ್ತೆ. ಅಲ್ಲಿ ಕೊಡ್ಲಿಕ್ಕೆ ಅದು ಆ ಪ್ರಾಬ್ಲಮ್ ಇಲ್ಲ. ಈ ಕೊಡಗಿನಲ್ಲಿ ನಾವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ನಮ್ ಪಕ್ಕದವರು ಕಾಮನ್ ಕಾಪ್ ಹಾಕಿದ್ದಾರೆ, ಚೆನ್ನಾಗಿ ಬೆಳೆಸಿದ್ರು, ಅದನ್ನ ನೋಡ್ಬಿಟ್ಟು ನಾವು ಏನ್ ಮಾಡ್ತೇವೆ, ಅದನ್ನೇ ಬೆಳೆಸೋಣ ಅಂತ ಹೇಳ್ಬಿಟ್ಟು ನಾವು ಪುನಃ ನಾವು ಕಾಮನ್ ಕಾಪ್ ಹಾಕ್ತೀವಿ. ಯಾಕೆ, ಪಕ್ಕದಲ್ಲಿ ಆಗುಂಟು ನಮ್ಮಲ್ಲಿಯೂ ಆಗತ್ತೆ ಅಂತ. ಈ ಒಂದು ಮಾಡಬಾರ್ದು ನನ್ನ ಅಭಿಪ್ರಾಯದಲ್ಲಿ. ಯಾಕಂತ ಹೇಳಿದ್ರೆ ಒಂದೇ ಸ್ಪೀಶೀಸ್ ನಾವು ಮಾರ್ಕೆಟಿಗೆ ತಂದಿದ್ರೆ ದ ಲಾಂಗ್ಸ್ ದಟ್ ಕ್ಯಾನ್ ಬಿ ಸೋಲ್ಡ್ ಕಡಿಮೆ ಆಗುತ್ತೆ. ದ ಟೋಟಲ್ ಪ್ರೊಡಕ್ಷನ್ ಆಫ್ ದಟ್ ಒನ್ ಸ್ಪೀಶೀಸ್ ತುಂಬಾ ಆಗ್ಬಿಟ್ಟಿದ್ರೆ ಮಾರ್ಕೆಟ್ ಫ್ಲಡ್ ಆಗ್ಬಿಡುತ್ತೆ. ಅದಕ್ಕೆ ನಾವು ಒಂದು ಡೈವರ್ಸ್ ಆಗಿರುವ ಒಂದು ಇದು ಮಾಡಬೇಕು. ಅದರ ಗೈಡೆನ್ಸ್ ಬೆಸ್ಟ್ ಏನಂತ ಹೇಳಿದ್ರೆ ಮೀನುಗಾರಿಕೆ ಇಲಾಖೆ ಅವರೇ ಅದಕ್ಕೆ ಒಂದು ಮ್ಯಾಪ್ ಮಾಡಿ ಒಂದು ಪ್ಲಾನ್ ಮಾಡಿಬಿಟ್ಟು ಇಂಥ ಏರಿಯಾದಲ್ಲಿ ಇಂಥದ್ದು ಸಾಕ್ಬಹುದು ಅಂತ ಹೇಳ್ಬಿಟ್ಟು ದೇ ನೀಡ್ ಟು ಟೇಕ್ ದ ಫೋರ್ ಹ್ಯಾಂಡ್ ಫಾರ್ ದಟ್. ಯಾಕಂತ ಹೇಳಿದ್ರೆ ಅವ್ ಯಾರು ಮೀನು ಬೆಳೆಸೋರಾಗಿದ್ರೆ ಒಂದಲ್ಲ ಇನ್ನೊಂದ್ ದಿನ ಆ ಡಿಪಾರ್ಟ್ಮೆಂಟ್ಗೆ ಹೋಗೇ ಹೋಗ್ತಾರೆ. ದೇ ಆರ್ ದ ಅಡ್ವೈಸರಿ ಬೋರ್ಡ್ಸ್. ಸೊ ಇದರಲ್ಲಿ ಒಂದು ರಫ್ ಆಗಿ ಯಾಕಂತೇಳಿ ಬೇರೆ ಏನೆಲ್ಲ ಇದಾಗತ್ತೆ ಅಂತ. ಈಗ ವಾಟರ್ ಬಾಡೀಸ್ ಅಲ್ಲಿ ನಮಗೆ ಟ್ಯಾಂಕ್ಸ್, ಲೇಕ್ಸ್, ರಿವರ್ಸ್ ಇದೆಲ್ಲ ತೋಟದಲ್ಲಿ ಯೂಟಿಲೈಸ್ ಮಾಡಬಹುದು. ಬಯೋಫ್ಲಾಕ್ ಮಾಡಬಹುದು, ಹಾಗಿದ್ರೆ ಇಟ್ ಇಸ್ ಇಂಟೆನ್ಸಿವ್ ಅಂಡ್ ಎಕ್ಸ್ಪೆನ್ಸಿವ್. ಇನ್ನೂ ಇದೆ ಥಿಂಗ್ಸ್ ಲೈಕ್ ರೇಸ್ವೆ. ಈಗ ನಮ್ಮ ಹತ್ರ ಕೆರೆಗಳಿಲ್ಲ, ನಮ್ಮ ಹತ್ರ ಗದ್ದೆಗಳಿದೆ, ಬೆಳೆಸುವಂತ ಜಾಗ ಇದೆ, ಚಿಕ್ಕ ತೋಡುಗಳಿದೆ. ಈಗ ಕೆಲವು ಮೀನಿಗೆ ಲೈಕ್ ಮಾಶಿಯರ್ಸ್, ಟ್ರೌಟ್, ಇದಕ್ಕೆಲ್ಲ ವಾಟರ್ ಕರೆಂಟ್ಸ್ ಬೇಕು. ಅದಕ್ಕೆ ರೇಸ್ ವೇಸ್ ಅಂತ ಹೇಳ್ಬಿಟ್ಟು ನಾವು ಅದರಲ್ಲಿ ಚರಂಡಿ ತರ ಮೂರಡಿ ಮೂರಡಿ ಎಷ್ಟು ಉದ್ದ ಆಗತ್ತೆ ಅಂತ ಹೇಳ್ಬಿಟ್ಟು ಇದು ಮಾಡ್ಬಿಟ್ಟು ಇಟ್ ವಿ ಕ್ಯಾನ್ ಡೂ ದಟ್ ಇನ್ ದ ಪ್ಯಾಡಿ ಫೀಲ್ಡ್. ಥ್ರೂ ಔಟ್ ಟ್ರೆಂಚಸ್ ತರ ನಾವು ಹೊಡಿತೇವೆ. ಆಲ್ ದ ಟ್ರೆಂಚಸ್ ಅದು ಇಂಟರ್ ಕನೆಕ್ಟೆಡ್ ಆಗಿರತ್ತೆ. ಈ ತೋಡದ ನೀರು ನಾವು ಇದ್ರ ಒಳಗಡೆ ಬಿಡ್ತೇವೆ. ಆಗ ಏನಾಗತ್ತೆ, ಈ ಪ್ಯಾಡಿ ಫೀಲ್ಡ್ ಅಲ್ಲಿ ನಮಗೆ ವಾಟರ್ ಕರೆಂಟ್ ಹರಿಯೋ ನೀರದು ಒಂದು ಇದು ಬರತ್ತೆ ಎಂಟೈರ್ ಏರಿಯಾಕ್ಕೆ. ಅದರಲ್ಲಿ ಈ ಮೀನುಗಳನ್ನ ನಮಗೆ ಸಾಕ್ಬಹುದು. ಇನ್ನು ಏನು ಅಂತ ಹೇಳಿದ್ರೆ ಮಿಕ್ಸ್ಡ್ ಫಾರ್ಮಿಂಗ್. ಮಿಕ್ಸ್ಡ್ ಫಾರ್ಮಿಂಗ್ ಅಂತ ಹೇಳಿದ್ರೆ ಎಲ್ಲಾ ತೋಟದಲ್ಲಿ ಗದ್ದೆಗಳಿದೆ, ಅದು ಅಸಲಾಗಲ್ಲ, ಅದಕ್ಕೆ ಇಕಾನಮಿ ಅದು ಚೆನ್ನಾಗಿ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಇವ್ರು ಏನ್ ಮಾಡಿದ್ದಾರೆ, ಅದನ್ನ ಕನ್ವರ್ಟ್ ಮಾಡ್ಬಿಟ್ಟು ಕಾಫಿಗೆ ಮಾಡಿದ್ದಾರೆ. ಅದು ಇದು ನಮ್ಮ ಕೊಡಗಿನಲ್ಲ ಮಾಡಿರೋ ಇದು ದೊಡ್ಡ ತಪ್ಪದು. ಖಂಡಿತವಾಗಿ ನಾನು ಒಪ್ಕೊಳ್ತೇನೆ, ನಮಗೆ ಜನ ಇಟ್ಟು ನಮಗೆ ಅದೊಂದು ಭತ್ತ ಬೆಳೆಸೋದು ಅಂತ ಹೇಳಿದ್ರೆ ಅದಕ್ಕೆ ಇಟ್ ಇಸ್ ಅ ಮೈನಸ್, ಅದಕ್ಕೆ ನಮಗೆ ತುಂಬಾ ಲಾಭ ಏನಿಲ್ಲ. ಅದು ಭತ್ತದ ಸಂಬಂಧವಾಗಿ ಅದೇ ಟೈಮ್ನಲ್ಲಿ ಆ ಗದ್ದೆ ನಾವು ಉಳ್ಬೇಕಾಗಿದ್ರೆ ಎರಡು ಕೋಣನೂ ಇಡಬೇಕು, ಇಲ್ಲದ್ರೆ ಎರಡು ಗೂಳಿನೂ ಇಡಬೇಕು. ಆಯ್ತು, ಅದರ ಸಗಣಿ ನಮಗೆ ತೋಟಕ್ಕೆ ಆಗ್ತಿತ್ತು, ನಮ್ಮ ಪೆಪರಿಗೆ ಆಗ್ತಿತ್ತು. ಇದೊಂದು ಮುಂಚೆ ಇದ್ದ ಫುಡ್ ಚೈನ್, ಅದು ಕಳೆದಿದ್ವಿ ನಾವು. ಮುಂಚೆ ನಾನು ಚಿಕ್ಕದ್ರಲ್ಲಿ ಇರ್ಬೇಕಾಗಿದ್ರೆ ನಮ್ಮ ತೋಟದಲ್ಲಿ ನಾವು ಬರ್ಬೇಕಾಗಿದ್ರೆ ನಾವು ಹೊರಗಡೆ ಹೋಗ್ಬಿಟ್ಟು ನಾವು ಕೋಳಿ ಮಾಂಸ ತಗೊಳಲ್ಲ, ಹಾಲು ಬೇಕಾಗಿಲ್ಲ, ಹಾಲು ಇಲ್ಲೇ ತೋಟದಲ್ಲೇ ಸಿಗ್ತಾ ಇತ್ತು. ಸಗಣಿ ಗೊಬ್ಬರ ನಮ್ಮ ತರಕಾರಿ ಬೆಳೆಸೋಕ್ಕೂ, ನಮಗೆ ಹೂ ಗಿಡಕ್ಕಾಗ್ಲಿ, ಇಲ್ಲದ್ರೆ ನಮ್ ತೋಟಕ್ಕೆ ಹಾಕ್ಲಿಕ್ಕೂ ಗೊಬ್ಬರ ಇತ್ತು. ಆ ಒಂದು ಫುಡ್ ಚೈನ್ ನಾವು ಮೇಂಟೈನ್ ಮಾಡ್ತಾ ಇದ್ದೋ. ಯಾವಾಗ ನಾವು ಈ ಒಂದು ಭತ್ತದ ಲಾಭಕ್ಕೆ ನೋಡ್ಬಿಟ್ಟು ಯಾವಾಗ ನಾವು ಈ ಭತ್ತ ಬೆಳೆಸೋದನ್ನ ನಿಲ್ಸ್ಬಿಟ್ಟಿದ್ವಿ, ಈ ಚೈನ್ ಕಟ್ ಆಯ್ತು. ಪುನಃ ರೀಕ್ರಿಯೇಟ್ ಮಾಡಕ್ಕೆ ತುಂಬಾ ಕಷ್ಟ ಇದೆ. ಅದೇ ಇದ್ರಲ್ಲಿ ಈಗ ಗದ್ದೆಗಳಲ್ಲಿ ಏರಿ ಹಾಕ್ತಿವಿ ನೋಡಿ, ಈಗ ನಾವು ಅರ್ಧ ಅಡಿ ಏರಿ ಇಲ್ಲದ್ರೆ ಒಂದಡಿ ಏರಿ ನಾವು ಇಡ್ತೀವಿ. ಅದನ್ನ ಈಗ ಫಿಲಿಪೀನ್ ದೇಶದಲ್ಲಿ ಇಲ್ಲದ್ರೆ ಮಲೇಷ್ಯನ್ ಸೈಡ್ ಚೈನಾದಲ್ಲಿ ಎಲ್ಲ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ಎರಡು ಅರೆ ಮೂರ ಅಡಿ ಎತ್ತರಕ್ಕೆ ಮಾಡ್ತಾರೆ. ಇಲ್ಲ ಇದ್ರೆ ಅದನ್ನ ಸಿಮೆಂಟ್ ಅಲ್ಲಿ ಸಿಂಗಲ್ ಇಟ್ಟಿಗೆ ನೋಡಿ ಸಿಮೆಂಟ್ ಕಲ್ಲು ಅದರಲ್ಲಿ ಕಟ್ಬಿಟ್ಟು ಒಂದು 2-3 ಫೀಟ್ ಎತ್ತರಕ್ಕೆ ಹಾಕ್ತಾರೆ. ಅದರಲ್ಲಿ ತುಂಬಾ ನೀರನ್ನ ತುಂಬಿಸ್ಬಿಡ್ತಾರೆ. ಮೇಲೆಗೆ ಡೀಪ್ ವಾಟರ್ ಪ್ಯಾಡಿ ಅಂತ ಹೇಳ್ಬಿಟ್ಟು ಒಂದು ಪ್ಯಾಡಿ ಸಿಗತ್ತೆ, ನೀರದ ಮೇಲೆ ತೇಲಾಡ್ತಾ ಇರತ್ತೆ. ಅದು ನಮಗೆ ಪ್ಯಾಡಿಗೆ ಪ್ಯಾಡಿ ಆಯ್ತು, ಫಿಶ್ಗೆ ಫೀಡು ಆಯ್ತು, ಕೆಳಗಡೆ ಸೈಡ್ ಫಿಶ್ ನ ಬೆಳೆಸ್ತಾರೆ. ಸೊ ಇದೊಂದು ಟೈಪ್ ಆಫ್ ಫಾರ್ಮಿಂಗ್ ಇದೆ. ಅದು ನನ್ನ ಅಭಿಪ್ರಾಯದಲ್ಲಿ ಕೊಡಗಿನಲ್ಲಿ ಮಾಡಕ್ ಆಗುವಂತದ್ದು. ಆ ಟೈಮ್ನಲ್ಲಿ ನೀವು ನೋಡೋದಾದ್ರೆ ಪ್ಯಾಡಿ ಕ್ಯಾನ್ ಬಿ ಯೂಸ್ಡ್ ಆಸ್ ಫೀಡ್ ಫಾರ್ ಫಿಶ್, ಪೋಲ್ಟ್ರಿ, ದನಕ್ಕೂ. ಅದೇ ಟೈಮ್ನಲ್ಲಿ ಫಿಶ್ ಇದು ನೆಟ್ ಪ್ರಾಫಿಟ್. ನಮ್ಮ ಪ್ಯಾಡಿ ಫೀಲ್ಡ್ ಅಲ್ಲಿ ನಿಮಗೆ ಪ್ಯಾಡಿಯಲ್ಲಿ ನಿಮಗೆ ಪ್ರಾಫಿಟ್ ಇಲ್ಲ ಅಂತ ಹೇಳಿದ್ರೆ ಯು ವಿಲ್ ಗೆಟ್ ಟು ದ ಪ್ರಾಫಿಟ್ ಔಟ್ ಆಫ್ ದ ಫಿಶ್. ಅದರ ಕ್ಯಾಲ್ಕುಲೇಷನ್ ನಾನು ಹೇಳ್ತೇನೆ ಸರ್ ಅದ್ರ ಬಗ್ಗೆ. ಓಕೆ, ಇನ್ನೇನೆಲ್ಲ ಬೆಳೆಸಬಹುದು ಅಂತ. ಈಗ ಎಲ್ಲರೂ ಮೀನು ಒಂದೇ ಒಂದು ದೃಷ್ಟಿಯಲ್ಲಿ ನೋಡ್ತಾ ಇದ್ದಾರೆ, ಬಟ್ ದೇರ್ ಆರ್ ಅದರ್ ಥಿಂಗ್ಸ್. ಈಗ ಫ್ರೆಶ್ ವಾಟರ್ ಮಸಲ್ಸ್ ಅಂಡ್ ಆಯಿಸ್ಟರ್ಸ್, ಇದರಲ್ಲಿ ಮುತ್ತನ್ನ ಬೆಳೆಸಬಹುದು, ಪ್ರಾನ್ಸ್ ನ ಬೆಳೆಸಬಹುದು. ಪ್ರಾನ್ಸ್ ನ್ಯಾಚುರಲ್ ಆಗಿ ಎರಡು ತರ ಪ್ರಾನ್ಸ್ ಇಲ್ಲಿ ನಮ್ಮ ಹೊಳೆಗಳಲ್ಲಿ ಸಿಕ್ಕತ್ತೆ. ಒಂದು ಫೇರಿ ಶ್ರಿಂಪ್ಸ್ ಅಂತ ಹೇಳಿ, ಇನ್ನೊಂದು ನಮ್ಮ ಮಾಮಲ್ ಪ್ರಾನ್ಸ್. ಆಗಿದ್ರೆ ಅಷ್ಟು ದೊಡ್ಡದಾಗಿ ಬೆಳೆಯೋದಿಲ್ಲ, ಇದು ನ್ಯಾಚುರಲ್ ಆಗಿ ನಮ್ಮ ನೀರಲ್ಲಿ ಆಲ್ರೆಡಿ ಇದೆ. ಇದರ ಅರ್ಥ ಏನು, ಫ್ರೆಶ್ ವಾಟರ್ ಪ್ರಾನ್ಸ್ ನ ಬೆಳೆಸಕ್ಕೆ ಆಗುವಂತ ನೀರುಗಳೇ ಇರೋದು ನಮ್ಮ ಕೊಡಗಿನಲ್ಲಿ. ವಿ ಕ್ಯಾನ್ ಆಲ್ವೇಸ್ ಯೂಸ್ ವ್ಯಾನಮಿ, ಇಂಥ ಸ್ಪೀಶೀಸ್ ನ ನಾವು ತಕೊಂಡ್ ಬೆಳೆಸಬಹುದು. ಆಗ ಏನಾಗುತ್ತೆ, ವಿ ಗೆಟ್ ಅ ವೆರೈಟಿ ಇನ್ ದ ಮಾರ್ಕೆಟ್. ಈ ಮಸಲ್ಸ್ ಅಂಡ್ ಆಯಿಸ್ಟರ್ಸ್ ಅಲ್ಲಿ ಎರಡು ತರ ಮುತ್ತುಗಳು ಸಿಗ್ತಿವೆ. ಒಂದು ನ್ಯಾಕ್ರೆ ಪರ್ಲ್ಸ್, ನಾವು ಸಾಮಾನ್ಯವಾಗಿ ಆರ್ನಮೆಂಟ್ಸ್ ಯೂಸ್ ಮಾಡುವಾಗ ಅದಕ್ಕೆ ಒಂದು ಲಸ್ಟರ್ ಇರುತ್ತೆ, ಒಂದು ಶೈನಿಂಗ್ ಆಗಿ ಇರುವ ಒಂದು ಮುತ್ತುಗಳು, ದೋಸ್ ಆರ್ ನ್ಯಾಕ್ರೆ ಪರ್ಲ್ಸ್. ಅದು ಮಸಲ್ಸ್ ಇಂದ ಮತ್ತೆ ಆಯಿಸ್ಟರ್ಸ್ ಇಂದ ಸಿಕ್ಕತ್ತೆ. ಫ್ರೆಶ್ ವಾಟರ್ ಕ್ಲಾಮ್ಸ್ ಇದೆ. ಈ ಕ್ಲಾಮ್ಸ್ ಅಲ್ಲಿ ಸಿರಾಮಿಕ್ ಪರ್ಲ್ ಅಂತ ಹೇಳ್ಬಿಟ್ಟು ಒಂದು ಪರ್ಲ್ ಸಿಕ್ಕತ್ತೆ. ಇದಕ್ಕೆಲ್ಲ ರೇಟು ಇದೆ, ಅಂಡ್ ಇಟ್ ಕ್ಯಾನ್ ಬಿ ಅನ್ ಇಂಡಸ್ಟ್ರಿ ಬೈ ಇಟ್ ಸೆಲ್ಫ್. ಸೊ ಇಟ್ ಇಸ್ ನಾಟ್ ನೆಸೆಸರಿ ಬರಿ ಮೀನ್ನ ಬೆಳೆಸ್ಬಿಟ್ಟು ಅದರಲ್ಲೇ ಆದಾಯ ತಗೊಳ್ಬೇಕು ಅಂತ ಏನಿಲ್ಲ. ಅದು ಈ ಫೀಲ್ಡ್ ವಾಸ್ಟ್ ಫೀಲ್ಡ್, ಆಯಿಸ್ಟರ್ಸ್ ಅಂಡ್ ಮಸಲ್ಸ್ ಗೆ ನೀವು ಹಾಗೆ ಅದನ್ನ ಇದ್ ಮಾಡೋದಾದ್ರೆ ಎಕ್ಸ್ಪೋರ್ಟಿಗೂ ಅದು ತುಂಬಾ ಡಿಮಾಂಡ್ ಇರುವಂತ ಐಟಮ್ಸ್ ಅದು. ಇನ್ನೊಂದು ಇರೋದು ಅಂತ ಹೇಳಿದ್ರೆ ಫ್ರೆಶ್ ವಾಟರ್ ಕ್ರೇಫಿಶ್ ಅಂಡ್ ಲಾಬ್ಸ್ಟರ್. ಈ ಲಾಬ್ಸ್ಟರ್ ಅದೊಂದ್ ಸ್ವಲ್ಪ ಪ್ರಾನ್ಸ್ ತರಾನೇ ಇರುತ್ತೆ, ಇದಕ್ಕೆ ಕ್ರಾಬ್ ತರ ಎರಡು ಕೈಯು ಇರುತ್ತೆ. ಅದಕ್ಕೆ ಅದನ್ನು ಬೆಳೆಸಬಹುದು ಫ್ರೆಶ್ ವಾಟರ್ ಲಾಬ್ಸ್ಟರ್ಸ್ ಗೆ. ಇವತ್ತು ಒಂದ್ ಗೋಸ್ ರೈಟ್ ಅಪ್ ಟು 2,000 to 4,000 ರುಪೀಸ್ ಪರ್ ಕಿಲೋ. ನಮ್ಮ ಕೊಡಗಿನಲ್ಲಿ ಅದನ್ನ ಬೆಳೆಸುವಂತ ಒಂದು ವಾತಾವರಣ ಇದೆ. ನೆಕ್ಸ್ಟ್ ಇಸ್ ಕ್ರಾಬ್. 90% ಆಫ್ ದ ಎಡಿಬಲ್ ಕ್ರಾಬ್ಸ್ ನಮಗೆ ಬರೋ ಇದು ಸಮುದ್ರದ ಕ್ರಾಬ್ಸ್, ಬ್ಲೂ ಕ್ರಾಬ್ಸ್, ಗ್ರೀನ್ ಕ್ರಾಬ್ಸ್, ಮಡ್ ಕ್ರಾಬ್ಸ್ ಇಂಥದ್ದು. ಅದೇ ಟೈಪ್ ನಲ್ಲಿ ಫ್ರೆಶ್ ವಾಟರ್ ಕ್ರಾಬ್ಸ್ ಇದೆ, ಅದನ್ನು ನಮಗೆ ಬೆಳೆಸಬಹುದು. ಇಟ್ಸ್ ಗಾಟ್ ಇಟ್ಸ್ ಓನ್ ಮಾರ್ಕೆಟ್ ವ್ಯಾಲ್ಯೂ ಆಸ್ ವೆಲ್. ಮೀನುಗಳು ಇದರಲ್ಲಿ ನೋಡೋದಾದ್ರೆ ವಿ ಹ್ಯಾವ್ 2 types. ಒನ್ ಇಸ್ ದ ನೇಟಿವ್ ಸ್ಪೀಶೀಸ್, ಇನ್ನೊಂದು ಎಕ್ಸಾಟಿಕ್ ಸ್ಪೀಶೀಸ್. ಅದೆಲ್ಲ ದೊಡ್ಡ ವಿಶೇಷವಾಗಿ ಇರುವಂತದ್ದು ಏನಲ್ಲ, ನಮ್ಮ ಕೊಡಗಿನಲ್ಲಿ ನ್ಯಾಚುರಲ್ ಆಗಿ ಬರದೇ ಇರುವ ಮೀನುಗಳು ಇಟ್ ಕಮ್ಸ್ ಅಂಡ್ ಎಕ್ಸಾಟಿಕ್. ಕಾವೇರಿ ಕಾಪ್, ಕಾಮನ್ ಕಾಪ್, ಇಂಡಿಯನ್ ಮೇಜರ್ ಕಾಪ್, ರೋಹು, ಇದೆಲ್ಲ ನ್ಯಾಚುರಲ್ ಆಗಿ ಕೊಡಗಿನಲ್ಲಿ ಇರುತ್ತದೆ. ದೀಸ್ ಆರ್ ದ ನೇಟಿವ್ ಸ್ಪೀಶೀಸ್. ಆಮೇಲೆ ತಿಲಾಪಿಯಾ. ತಿಲಾಪಿಯಾದಲ್ಲಿ ಎರಡು ತರ ಇದೆ, ಒನ್ ಇಸ್ ನೈಲ್ ತಿಲಾಪಿಯಾ, ಇನ್ನೊಂದು ಗಿಫ್ಟ್ ತಿಲಾಪಿಯಾ. ಇದು ಬೋತ್ ಆಫ್ರಿಕನ್ ಸ್ಪೀಶೀಸ್. ಅದರಲ್ಲಿ ಅಂತ ಹೇಳಿದ್ರೆ 6 months ಅಲ್ಲಿ ನಮಗೆ ಆದಾಯ ಬರುತ್ತೆ, ಬಟ್ ಇಟ್ ಇಸ್ ಆಲ್ಸೋ ಅ ವೆರಿ ಇನ್ವೇಸಿವ್ ಸ್ಪೀಶೀಸ್. ಅದು ಅಕಸ್ಮಿತವಾಗಿ ಏನಾದ್ರೂ ನ್ಯಾಚುರಲ್ ಕೆಲಾಮಿಟಿಯಿಂದ ನಮ್ಮ ಕೆರೆಗಳಿಂದ ಈದರ್ ಡ್ಯೂ ಟು ಫ್ಲಡ್ ಆರ್ ಲ್ಯಾಂಡ್ ಸ್ಲೈಡ್ ಅದು ನಮ್ಮ ನ್ಯಾಚುರಲ್ ರಿವರ್ಸ್ ಗೆ ರಿಲೀಸ್ ಆಯ್ತು ಅಂತ ಹೇಳಿದ್ರೆ ನೇಟಿವ್ ಸ್ಪೀಶೀಸ್ ನ ಅದು ಅಟ್ಯಾಕ್ ಮಾಡ್ಬಿಟ್ಟು ಕೊಂದ್ಬಿಡುತ್ತೆ. ಸೊ ದೆನ್ ದೀಸ್ ಬಿಕಮ್ಸ್ ದ ಮೇಜರ್ ಸ್ಪೀಶೀಸ್ ದಟ್ ಇಸ್ ಇನ್ವೇಸಿವ್ ಟು ದ ಪ್ಲೇಸ್. ಖಂಡಿತವಾಗಿ ಐ ವುಡ್ ನಾಟ್ ಸಜೆಸ್ಟ್. ನಮ್ಮ ಹತ್ರನೇ ಬೇಕಾದಷ್ಟು ಒಳ್ಳೊಳ್ಳೆ ಸ್ಪೀಶೀಸ್ ಇದ್ದಾಗ ಈ ಸ್ಪೀಶೀಸ್ ದುಡ್ಡು ನೋಡ್ಬಿಟ್ಟು ನಾವು ಇದನ್ನ ಬೆಳೆಸಕ್ ಹೋಗ್ಬಾರ್ದು. ವಾತಾವರಣಗೂ ನಾವು ಒಂದು ಗಮನ ಕೊಟ್ಬಿಟ್ಟು ಇದು ಮಾಡ್ಲೇಬೇಕು. ಈಗ ಕೇರಳದಲ್ಲಿ ಆಗಿದ್ರು ಇದಕ್ಕೆ ಸ್ಟ್ರಿಕ್ಟ್ ರೆಗ್ಯುಲೇಷನ್ಸ್ ಇದೆ. ಸೈಡ್ 3 feet ಎತ್ತರದಲ್ಲಿ ನೆರೆ ಸುತ್ತ ಕಾಂಕ್ರೀಟ್ ಅಲ್ಲಿ ಇದು ಮಾಡ್ಬೇಕು, ಮತ್ತೆ ಹೊರಗಡೆ ಎಸ್ಕೇಪ್ ಆಗದೆ ಇರೋ ಓವರ್ಫ್ಲೋಗೆ ಫಿಲ್ಟರ್ಸ್ ಇಡಬೇಕು. ಈ ರೀತಿ ಎಲ್ಲ ಕಂಡೀಷನ್ಸ್ ಇದೆ. ಅನ್ಫಾರ್ಚುನೇಟ್ಲಿ ಅದು ಕೊಡಗಿನಲ್ಲಿ ಇಲ್ಲ. ಇನಿಷಿಯಲಿ ನಾನು ಹೇಳಿದ್ ಏನಂತ ಹೇಳಿದ್ರೆ ಯು ಕ್ಯಾನ್ ಗೋ ಅಹೆಡ್ ವಿತ್ ವಾಟ್ ಎವರ್ ಸಿಸ್ಟಮ್, ರೇಸ್ ರೇಸ್ ಆಗಿದ್ರು ಇಲ್ಲ ಇದ್ರ ಬಯೋಫ್ಲಾಕ್ ಆಗಿದ್ರು. ನನ್ನ ಅಭಿಪ್ರಾಯದಲ್ಲಿ ನಿಮ್ಮ ಹತ್ರ ಇರಿಗೇಷನ್ ಸಿಸ್ಟಮ್ ಗೆ ಉಪಯೋಗಿಸುವಂತ ಟ್ಯಾಂಕ್ಸ್ ಇದ್ದಿದ್ರೆ ಫಸ್ಟ್ ಟ್ರಯಲ್ ಅದರಲ್ಲಿ ಮಾಡಿ. ನಾನು ಮಾಡಿದ ಹಾಗೇನೆ, ನಾನೊಂದು 1,000 ಫಸ್ಟ್ ಬಿಟ್ಟಿದ್ದೀನಿ. ಅದಕ್ಕೆ ಫೀಡು ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ, ಹಾಗೆ ಕಂಟ್ರೋಲ್ ಆಗಿ ನಾನು ಇದು ಮಾಡಿ ಬೆಳೆಸಕ್ ನೋಡಿದೀನಿ. ಔಟ್ ಆಫ್ ದಟ್ ಐ ಹ್ಯಾವ್ ಗಾಟ್ ಅರೌಂಡ್ 200 to 300 ಕಿಲೋಸ್, 30% ಸರ್ವೈವಲ್ ರೇಟ್. ಆಮೇಲೆ ಲೆಕ್ಕಾಚಾರ ಮಾಡಿ ನೋಡ್ಬೇಕಾಗಿದ್ರೆ ಇಟ್ ಇಸ್ ನಾಟ್ ಅ ವೆರಿ ಪ್ರಾಫಿಟಬಲ್ ವೇ ಆಫ್ ಕಲ್ಟಿವೇಟಿಂಗ್ ಫಿಶ್. ಅದಕ್ಕೋಸ್ಕರ ಫುಲ್ ಇಂಟ್ರೆಸ್ಟ್ ಹಾಕ್ಬಿಟ್ಟು ಐ ಸ್ಟಾರ್ಟೆಡ್ ಕಾನ್ಸಂಟ್ರೇಟಿಂಗ್ ಆನ್ ಇಂಟೆನ್ಸಿವ್ ಕಲ್ಟಿವೇಷನ್. ಸೊ ಈ ಇಂಟೆನ್ಸಿವ್ ಕಲ್ಟಿವೇಷನ್ ಅಲ್ಲಿ ಎರಡು ತರ ಇದೆ. ಒನ್ ಇಸ್ ಸೀಡ್ಲಿಂಗ್ಸ್ ಇಂದ ಕ್ವಿಕ್ ಗ್ರೋಯಿಂಗ್ ಫಿಶಸ್ ನ ತೆಗೆದ್ಬಿಟ್ಟು ಸೆಗ್ರಿಗೇಟ್ ಮಾಡಿ ನಾವು ಸೆಪರೇಟ್ ಸೆಪರೇಟ್ ಗ್ರೋ ಟ್ಯಾಂಕ್ಸ್ ಗೆ ಹಾಕಿ ಇದನ್ನ ಬೆಳೆಸೋದು. ದಟ್ ಇಸ್ ಹೈಲಿ ಇಂಟೆನ್ಸಿವ್. ಅದು ನಮ್ಮ ಕೆರೆಗಳಲ್ಲಿ ಹೈ ಇಂಟೆನ್ಸಿವ್ ನಮಗೆ ಆಗೋದಿಲ್ಲ. ಯಾಕೆಂತ ಹೇಳಿದ್ರೆ ಅದರಲ್ಲಿ ಒಳಗೆ ಬಿಟ್ಟಿದ್ರೆ ಮತ್ತೆ ಕಾಣಕ್ ಸಿಕ್ಕೋದಿಲ್ಲ ಅದು. ಅಂಡ್ ಇಟ್ ಇಸ್ ನಾಟ್ ಪಾಸಿಬಲ್ ಆಗಾಗ ವಾರಕ್ಕೊಂದ್ಸತಿ ಅದನ್ನ ಎಳೆದ್ಬಿಟ್ಟು ನೋಡಕ್ಕೆ. ಇದನ್ನ ನಾವು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಸೆಮಿ ಇಂಟೆನ್ಸಿವ್ ಆಗಿ ನಾವು ಮಾಡ್ತೀವಿ ವಿತ್ ಮಾಡರೇಟ್ ಸ್ಟಾಕಿಂಗ್ ಡೆನ್ಸಿಟಿ. ಇದರಲ್ಲಿ ಏನು ಅಂತ ಹೇಳಿದ್ರೆ ನಾವು ಈಗ ಸುಮಾರು ಕಡೆಯಿಂದ ಮೀನುಗಳನ್ನ ನಾವು ತಗೊಳ್ತಾ ಇದೀವಿ, ಈಗ ಥ್ರೂ ದ ಡಿಪಾರ್ಟ್ಮೆಂಟ್ ಆರ್ ಥ್ರೂ ದ ಪ್ರೈವೇಟ್ ಹ್ಯಾಚರೀಸ್. ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಮನಸ್ಸಲ್ಲಿ ಇಟ್ಕೊಳ್ಬೇಕಾಗಿರೋ ಇದು ಸರ್ವೈವಲ್ ರೇಟ್. ನಾವು ಇದನ್ನ ಟ್ರಾನ್ಸ್ಪೋರ್ಟ್ ಅಲ್ಲೇ ತಗೊಂಡ್ ಬರ್ಬೇಕಾಗಿದ್ದ ಟೈಮ್ ನಲ್ಲಿ ದ ಲಾಂಗ್ ಇಟ್ ಇಸ್ ಇನ್ ದ ಪ್ಯಾಕೆಟ್, ದ ಲಾಂಗ್ ದ ಡಿಸ್ಟೆನ್ಸ್, ಕ್ಯಾಶುಯಾಲಿಟೀಸ್ ತುಂಬಾ ಇರುತ್ತೆ. ಈಗ ನಮ್ಮ ಹಾರಂಗಿಯಲ್ಲಿ ನಾನು ಮೀನ್ ತಗೊಳ್ಬೇಕಾಗಿದ್ರೆ ಇಟ್ ವಾಸ್ ರಫ್ಲಿ 1000 ಒಂದು 250-300 ರುಪೀಸ್ ವೇರಿಯೇಷನ್ ಇತ್ತು, 1000 ಸೀಡ್ಲಿಂಗ್ಸ್ ಗೆ ಎಷ್ಟು ಅಂತ. ನಾನು ಲೆಕ್ಕ ಮಾಡಿ ನೋಡಿದಾಗ ದೇ ವಾಸ್ ಆನ್ ಅನ್ ಆವರೇಜ್ 1000-1200 ಫಿಶಸ್ ಪರ್ ಪ್ಯಾಕೆಟ್. ಆಯ್ತಾ? ಬಟ್ ಸಿಮಿಲರ್ ಇದು ನಮ್ಮ ಒಬ್ರು ಫ್ರೆಂಡ್ ಹೆಚ್ ಡಿ ಕೋಟೆಯಿಂದ ತಗೊಂಡ್ಬಂದ್ರು, ಅವರು ಅದನ್ನ ಪ್ಯಾಕೆಟ್ ಗೆ ತುಂಬಿಸ್ಬಿಟ್ಟು ಗಾಡಿಯಲ್ಲಿ ತೋಟ ಕಳ್ಸಿದಾರೆ. ಅವ್ರು ಲೆಕ್ಕ ಮಾಡಿ ನೋಡ್ಬೇಕಾಗಿದ್ರೆ ಇಟ್ ವಾಸ್ 200-250 ಪರ್ ಪ್ಯಾಕೆಟ್. ಆಗ ಸರ್ವೈವಲ್ ರೇಟ್ ಅಲ್ಲೇ ನೀವು ಲೆಕ್ಕ ಮಾಡಿ ನೋಡೋದಾದ್ರೆ 1000 ಸಿಕ್ಬೇಕಾಗಿದ್ರಲ್ಲಿ ನಿಮಗೆ ಸಿಕ್ಕಿರೋದು 250. ಸೊ ಯು ಹ್ಯಾವ್ ಓನ್ಲಿ 25% ಫ್ರಮ್ ಡೇ ಒನ್. ನೀವು ಮಾಡುವ ಇದು ಒಂದು ವರ್ಷದ ಕಂಪ್ಲೀಟ್ ಫೀಡಿಂಗ್. ಈಗ 1,00,000 ಮೀನ್ ಮರಿಗಳನ್ನ ನೀವು ಬಿಟ್ಟಿದ್ರೆ ಯು ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ಯೋರ್ ಫುಡ್ ಫಾರ್ ದಟ್ 1,00,000. ಸೊ ದ ಎಂಟೈರ್ ಥಿಂಗ್ ಫ್ರಾಮ್ ದ ಬಿಗಿನಿಂಗ್ ಡೇ ಒನ್ ಇಟ್ ಸೆಲ್ಫ್ ಇಟ್ ಇಸ್ ಅ ಲಾಸ್. ಅದಕ್ಕೆ ಆ ಸೀಡ್ಸ್ ದ ಕೌಂಟ್ ಆಫ್ ದ ಫಿಶಸ್ ಅದು ತುಂಬಾ ಇಂಪಾರ್ಟೆಂಟ್. ಅದು ದೇರ್ ಆರ್ ಕೌಂಟಿಂಗ್ ಮಿಷನ್ಸ್ ವಿಚ್ ವಿಲ್ ಆಟೋಮ್ಯಾಟಿಕ್ಲಿ ಕೌಂಟ್ ಅಂಡ್ ಗಿವ್ ಯು ದ ಅಪ್ರಾಕ್ಸಿಮೇಟ್ ಅಪ್ ಟು 98% ಆಕ್ಯುರೇಸಿ ಅಲ್ಲಿ ಸಿಕ್ಕುವಂತ ಮಿಷನ್ಸ್ ಇದೆ. ಬಟ್ ಸೇಫ್ಲಿ ಪುಟ್ ಇಟ್ ಹಾರಂಗಿ ಇಂದ ನನಗೆ ಯಾವ ಇದು ಬಂದಿಲ್ಲ, ಬಹಳ ಚೆನ್ನಾಗಿ ಬಂತು ಹಾರಂಗಿಯಿಂದ, ಜಾಸ್ತಿನೇ ಇತ್ತು ಅದು. ಈಗ ಗವರ್ಮೆಂಟ್ ಅಡ್ವೈಸ್ ಪ್ರಕಾರ 1 acre ಒಂದ್ 4,000 ಫಿಶ್ ತನಕ ಬಿಡಬಹುದು ಅಂತ ಇರೋ ಒಂದು ಡೆನ್ಸಿಟಿ ಹೇಳ್ತಾ ಇದ್ರು. ಈ ಡೆನ್ಸಿಟಿ ನೋಡೋದಾದ್ರೆ 4,000 × ಒಂದು 60 rupees ನೀವು ಇಟ್ಕೊಂಡಿದ್ರೆ ಇಟ್ ಇಸ್ ಅರೌಂಡ್ 64,000 rupees ವಿಚ್ ಯು ಆರ್ ಗೆಟಿಂಗ್. ಅದರಲ್ಲಿ ನೀವು ಫೀಡ್ ಹಾಕೋದಾದ್ರೆ ನಿಮಗೆ ವರ್ಕೌಟ್ ಆಗೋದಿಲ್ಲ. ಅದು ಒಂದು ವರ್ಷ ನಾವು ಕಡೆ ಏಕರಲ್ಲಿ ಇದು ಮಾಡಿಬಿಟ್ರೆ 4,000 ನಾವು ಅಷ್ಟೆಲ್ಲ ಕಷ್ಟಪಡಬೇಕಾದ ಅವಶ್ಯಕತೆ ಇಲ್ಲ ಅದು. ಸೊ ಅದು ಇಕನಾಮಿಕಲ್ ಅಲ್ಲ. ಅದಕ್ಕೋಸ್ಕರ ಇನ್ಡೆಪ್ತ್ ಆಗಿ ಒಂದು ಸ್ಟಡಿ ಮಾಡೋದಾದ್ರೆ ಮಾಡರೇಟ್ ಸ್ಟಾಕಿಂಗ್ ಇಂಟೆನ್ಸಿವ್ ಸ್ಟಾಕಿಂಗ್ ಈ ತರ ನಾವು ಡಿವೈಡ್ ಮಾಡಿ ಇಟ್ಟಿದ್ವಿ. ಸೊ ಇದರಲ್ಲಿ ಡೆನ್ಸಿಟಿ ನಾವು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ 1 cubic meter ಅಲ್ಲಿ ಒಂದು ಮಾಡರೇಟ್ ಸ್ಟಾಕಿಂಗ್ ಗೆ 150 ಮೀನುಗಳನ್ನ ಸಾಕುವಂತ ಕೆಲವರು ಕೇಳ್ತಾರೆ, ಇದ್ರ ಈಜಾಡ್ಲಿಕ್ಕೆ ನಿಮ್ಗೆ ಬೇಡ ಅಂತ. ಈಗ ನಾವು ಒಂದು ಮನುಷ್ಯನ ಒಂದು 2x2 square ಒಳಗಡೆ ನಾವು ನಿಲ್ಸಿದ್ರೆ ಖಂಡಿತವಾಗಿ ಅವನಿಗೆ ಅಲ್ಲಿ ತುಂಬಾ ಹೊತ್ತು ನಿಲ್ಲಕ್ಕೆ ಆಗುದಿಲ್ಲ, ಹಿ ವಿಲ್ ಬಿ ಕನ್ಫೈನ್ಡ್. ಅದೇ ಇದು ಒಂದು 10x10 ರೂಮ್ ಅಲ್ಲಿ ಒಂದು 10 ಬಿಡಿ, ಅವ್ರಿಗೆ ಆ ಕಡೆ ಈ ಕಡೆ ಓಡಾಡ್ಲಿಕ್ಕೂ ಜಾಗ ಇರುತ್ತೆ, ಮೂವ್ಮೆಂಟ್ ಇರುತ್ತೆ. ಸೇಮ್ ಥಿಂಗ್ ವಿಲ್ ಅಪ್ಲೈ ಟು ದ ಫಿಶಸ್ ಆಲ್ಸೋ. ದೊಡ್ಡ ಕೆರೆ ಕ್ಯೂಬಿಕ್ ಮೀಟರ್ಸ್ ಅಲ್ಲಿ ಒಂದು 15 cubic meter ಪ್ರಕಾರ ನೀವು ಬಿಟ್ರೆ ಇಟ್ ಇಸ್ ಅ ಮೀಡಿಯಂ ಸ್ಟಾಕಿಂಗ್ ರೇಂಜ್. 1 acre ಅಲ್ಲಿ ನಿಮಗೆ 2,00,000 ಕಾಮನ್ ಕಾಪ್ನ ಬಿಡಬಹುದು. ಈಗ ಇಕನಾಮಿಕ್ಸ್ ಚೇಂಜ್ ಆಗಿರುತ್ತೆ. ಇದು ನಾನು ಹೇಳಿರೋದು 3 feet ಡೆಪ್ತ್ ಅಲ್ಲಿ. ಈಗ ತೋಟದಲ್ಲಿ ನಾವು ನೋಡೋದಾದ್ರೆ 10-12 feet ಡೆಪ್ತ್ ಅಲ್ಲಿ ಇರುವ ಕೆರೆಗಳೇ ಇರೋದು 90% ಆಫ್ ಇಟ್. ಇನ್ ದಟ್ 1 acre ಅಲ್ಲಿ ನಮಗೆ ಅಪ್ ಟು 3 lakhs to 3,50,000 ನಾವು ಹಾಕ್ಬೋದು. ಫೀಡ್ ಕನ್ವರ್ಷನ್ ರೇಷಿಯೋ, ನಾವು ಇಷ್ಟು ಫೀಡ್ ಹಾಕಿದ್ರೆ ಇಷ್ಟಕ್ಕೆ ಅದು ಬೆಳಿಬೇಕು ಅಂತ ಇರುವ ಒಂದು ಇದುಂಟು. ಇದನ್ನ ಸ್ಪೀಶೀಸ್ ಟು ಸ್ಪೀಶೀಸ್ ಡಿಫರ್ ಆಗತ್ತೆ. ಈಗ ಮೀನುಗಳಲ್ಲಿ ನಾವು ಕಾಮನ್ ಕಾಪ್ ತೆಗೆಯೋದಾದ್ರೆ ಫಸ್ಟ್ ಇಯರ್ ಅಪ್ ಟು 1.3 or 1.5 kilos ಬೆಳೆಯುವಂತ ಒಂದು ಸಾಧ್ಯತೆ ಇದೆ. ಅದು ಫೀಡಿಂಗ್ ಒಂದು ಮಿಸ್ ಆಗದೆ ಕರೆಕ್ಟ್ ಟೈಮಿಗೆ ಕೊಟ್ಟಿದ್ರೆ, ವಾಟರ್ ಕಂಡೀಷನ್ಸ್ ಎಲ್ಲ ಮೇಂಟೈನ್ ಮಾಡಿದ್ರೆ ಅಪ್ ಟು 1 to 1.5 ಇದು 1 ವರ್ಷದಲ್ಲಿ ನಮಗೆ ಬೆಳೆಸಬಹುದು. ಅದು ಇದು 1 kg ಬೆಳೆಸಬೇಕಾಗಿದ್ರೆ ನಮಗೆ 1.78 kgs ಆಫ್ ಫೀಡ್ ಕೊಡಬೇಕು. ಇದನ್ನ 365 ದಿನಕ್ಕೆ ನಾವು ಡಿವೈಡ್ ಮಾಡಿ ಕೊಡ್ಬೇಕದು. ಇದಕ್ಕೆ ಒಂದು ಪ್ರಪೋರ್ಷನ್ ಇದೆ. ನಾವು ಪರ್ ಕಿಲೋ ಫಿಶ್ಗೆ ನಾವು 1.78 ಲೆಕ್ಕ ಮಾಡೋದಾದ್ರೆ ಡಿವೈಡ್ ದಟ್ ಬೈ 365. ಈಗ ಸಿಂಗಲ್ ಒಂದೊಂದು ಮೀನಿಗೆ ನಾವು ಲೆಕ್ಕ ಮಾಡಿಬಿಟ್ಟು ಟ್ಯಾಂಕಿಗೆ ಹಾಕ್ಲಿಕ್ಕೆ ಆಗಲ್ಲ. ಹೌದು. ಈಗ ನಮ್ಮ ಮನಸ್ಸಲ್ಲಿ ನಮಗೆ ಗೊತ್ತು, ಓಕೆ ಫೈನ್, ನಾವು 1,00,000 ಮೀನುಗಳ ಮರಿಗಳನ್ನ ನಾವು ಬಿಟ್ಟಿದ್ವಿ, ಅದು 1 inch ಉದ್ದ ಇದೆ. ಅದ್ರ ಟೋಟಲ್ ಮಾಸ್ ವೇಟ್ ಡಿವೈಡೆಡ್ ಬೈ 365 ಇಸ್ ದ ಫಸ್ಟ್ ವೀಕ್ಸ್ ಕ್ವಾಂಟಿಟಿ. ನಾವು ಅದಕ್ಕೆ ತಿನ್ನಕ್ ಕೊಡ್ಬೇಕಾಗಿರುವ ಕ್ವಾಂಟಿಟಿ ಎವ್ರಿ ವೀಕ್ ಅದನ್ನ ಇನ್ಕ್ರೀಸ್ ಮಾಡಿ ಮಾಡಿ ಮಾಡಿ ಬರಬೇಕು. ಸೊ 1,00,000 ಇದರಲ್ಲಿ ಖಂಡಿತವಾಗಿ 1,00,000 ನಾವು ಬಿಟ್ಟಿದ್ರೆ ನಮಗೆ ವಾಪಸ್ 1,00,000 ಮೀನುಗಳು ಬರೋದಿಲ್ಲ. ಹೌದು. ನ್ಯಾಚುರಲ್ ಕಾಸಸ್ ಆಫ್ ಡೆತ್ ಇರತ್ತೆ, ಡಿಸೀಸಸ್ ಇರತ್ತೆ, ಎನಿ ದೋಸ್ ಥಿಂಗ್ ಏನೋ. ಸರ್ವೈವಲ್ ರೇಟ್ ಅದರಲ್ಲಿ ಈಗ ಆಸ್ ಪರ್ ದ ಡಿಪಾರ್ಟ್ಮೆಂಟ್ 33% ಸರ್ವೈವಲ್ ರೇಟ್ ಗೆ ಅವರು ಪ್ರೊಜೆಕ್ಟ್ ಮಾಡ್ತಾರೆ. ಕೇಳಿದ್ರೆ ಮೀನು ಕೃಷಿಯಲ್ಲಿ ಎಷ್ಟೆಲ್ಲ ಅಂಶಗಳಿದವನ್ನೋದನ್ನ ನೀವು ತಿಳ್ಕೊಂಡಿದ್ದೀರಿ.

ಪುದಿಯ ನೆರವನ ಸ್ವಾತಿ ರಿಷಿತ್. ಜೊಂಪಿನ ವಿವರ: ಕೇರಳ ಮತ್ತು ಮಹಾರಾಷ್ಟ ರಾಜ್ಯಗಳಲ್ಲಿ ಕೋವಿಡ್ 19 ಮಹಾಮಾರಿ ಸೋಂಕು ಹೆಚ್ಚು ಆಯ್ತಿರುವುದರಿಂದ ನಮ್ಮ ಜಿಲ್ಲೆಯಲ್ಲೂ ಸೋಂಕು ಹರಡದಂಗೆ ಮುನ್ನೆಚ್ಚರಿಕೆ ವಿಶೇಷ ಸರ್ವೇಕ್ಷಣಾ ಮಾನದಂಡಗಳನ್ನ ಕೊಡಗು ಜಿಲ್ಲೆಯಲ್ಲಿ ಇಂದಿಂದ ಇದೇ ತಿಂಗಳ 16 ಹೊತ್ತಾರೆ 6 ಗಂಟೆ ಮುಟ್ಟ ಜಾರಿಯಲ್ಲಿದ್ದಂತ ಜಿಲ್ಲಾಧಿಕಾರಿ ಚಾರುಲತಾ ಸೋಮಲವು ಆದೇಶ ಹೊರಡಿಸಿದಳು. ಹಂಗೆ ಕೋವಿಡ್ 19 ನಿಯಂತ್ರಿಸಿಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಹೊರಡಿಸಿರುವ ಎಲ್ಲಾ ಮಾರ್ಗಸೂಚಿಗಳನ್ನ ಕಡ್ಡಾಯವಾಗಿ ಪಾಲಿಸುವಂಗೆ ತಿಳಿಸಿದಳು. ಬೇರೆ ರಾಜ್ಯ ಜಿಲ್ಲೆಗಳಿಂದ ಬಸ್ ಮತ್ತು ಸ್ವಂತ ಗಾಡಿಗಳಲ್ಲಿ ಕೊಡಗು ಜಿಲ್ಲೆಗೆ ಬರೋಕೆ ಕೋವಿಡ್ 2ನೇ ಡೋಸ್ ಲಸಿಕೆ ತಗೊಂಡಿದ್ದರೂ ಸಹ 72 ಗಂಟೆಯೊಳಗೆ ಮಾಡಿಸಿದ ಆರ್ಟಿಪಿಸಿಆರ್ ಪರೀಕ್ಷೆನ ನೆಗೆಟಿವ್ ಪ್ರಮಾಣ ಪತ್ರ ಇರೋಕು. ಹಂಗೆ ಜಿಲ್ಲೆನ ಎಲ್ಲಾ ಹೋಟೆಲ್, ರೆಸಾರ್ಟ್, ಹೋಮ್ಸ್ಟೇ, ಲಾಡ್ಜ್ಗೆ ಬಂದು ಉಳಿಯುವ ಪ್ರವಾಸಿಗರು, ಅರಣ್ಯ ಇಲಾಖೆನ ವಸತಿ ಗೃಹಕ್ಕೆ ಬರೋವು 72 ಗಂಟೆಗಳ ನೆಗೆಟಿವ್ ರಿಪೋರ್ಟ್ನ ಹೊಂದಿರೋಕು. ಹಂಗೆ ಜಿಲ್ಲೆನ ಪ್ರಮುಖ ಪ್ರವಾಸಿ ತಾಣಕ್ಕೆ ಭೇಟಿ ನೀಡುವ ಸಂದರ್ಭದಲ್ಲಿ ಸಾರ್ವಜನಿಕರು ಸಹ 72 ಗಂಟೆಯೊಳಗೆ ಮಾಡಿಸಿದ ನೆಗೆಟಿವ್ ರಿಪೋರ್ಟ್ ಇರುವುದು ಕಡ್ಡಾಯ ಆಗಿಟ್ಟುತ್ತ ಜಿಲ್ಲಾಧಿಕಾರಿಯವು ಮಾಹಿತಿ ಕೊಟ್ಟಳು. ಅವ್ವಂದರಿಗೆ ಎದೆ ಹಾಲಿನ ತಿಳುವಳಿಕೆ ಮೂಡಿಸಿಕಾಗಿ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ, ಬೋಧಕ ಆಸ್ಪತ್ರೆ ಮತ್ತು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ವಿಶ್ವ ಸ್ತನ್ಯಪಾನ ಸಪ್ತಾಹ ಮಡಿಕೇರಿಪೇಟೆನ ಜಿಲ್ಲಾ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಇಂದು ನಡೆದು ಕಾರ್ಯಕ್ರಮ ಉದ್ಘಾಟನೆ ಮಾಡಿದ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಡೀನ್ ಹಂಗೆ ನಿರ್ದೇಶಕರಾದ ಡಾಕ್ಟರ್ ಕಾರ್ಯಪ್ಪ ಅವು ಮಾತಾಡಿ ಕೂಸಿಗೆ ಅವ್ವಂದರ ಹಾಲು ಕೊಡದರಿಂದ ಅವ್ವ ಮತ್ತು ಕೂಸಿನ ಸಂಬಂಧ ಲಾಯಕ ಬೆಳೆದದೆ. ಅವ್ವನ ಹಾಲಿನ ಕೂಸಿಗಷ್ಟೇ ಅಲ್ಲ ಅವ್ವನ ಆರೋಗ್ಯಕ್ಕೂ ಕೂಡ ಒಳ್ಳೆಯದಾದೆ. ಜಿಲ್ಲಾ ಆರ್ಸಿಎಚ್ ಅಧಿಕಾರಿ ಡಾಕ್ಟರ್ ಗೋಪಿನಾಥ್ ಅವು ಮಾತಾಡಿ ಜನರಿಗೆ ಅವ್ವನ ಎದೆ ಹಾಲಿನ ಮಹತ್ವ ತಿಳಿಸುವುದು ಈ ಕಾರ್ಯಕ್ರಮದ ಉದ್ದೇಶ ಆಗಿದ್ದು ಎದೆ ಹಾಲು ಅಮೃತ ಇದ್ದಂಗೆ ಅದರಲ್ಲಿ ಕೂಸಿಗೆ ಬೇಕಾಗುವ ಎಲ್ಲ ಪೋಷಕಾಂಶಗಳು ಸಿಕ್ಕಿದೆ, ಹಂಗೆ ಲಸಿಕೆಯಾಗಿ ಕೆಲಸ ಮಾಡ್ದೇತ, ಅದರಿಂದ ಎದೆ ಹಾಲಿಗೆ ಹೆಚ್ಚಿನ ಮಹತ್ವ ನೀಡೋಕೂತ ತಿಳಿಸಿದ್ದು. ಇದೇ ತಿಂಗಳ ಆಗಸ್ಟ್ 15 ಸ್ವಾತಂತ್ರ್ಯ ದಿನಾಚರಣೆ ಹತ್ತಿರ ಬರುವ ಈ ಸಂದರ್ಭದಲ್ಲಿ ರಾಷ್ಟ್ರ ಧ್ವಜಕ್ಕೆ ಗೌರವ ಕೊಡದು ನಮ್ಮೆಲ್ಲರ ಕರ್ತವ್ಯ ಆಗಿಟ್ಟು ಅದರಿಂದ ಮಡಿಕೇರಿ ನಗರಸಭಾ ವ್ಯಾಪ್ತಿಯಲ್ಲಿ ಪ್ಲಾಸ್ಟಿಕ್ ಧ್ವಜಗಳ ಮಾರಾಟ, ಹಂಗೆ ತ್ರಿವರ್ಣ ಧ್ವಜಲಿರುವ ಮಾಸ್ಕ್ಗಳ ಮಾರಾಟ ಮತ್ತು ಸಾರ್ವಜನಿಕರು ಇದರ ಉಪಯೋಗಿಸುವುದನ್ನು ನಿಷೇಧ ಮಾಡಿದಳು. ಮಾರಾಟಗಾರರು, ಬಳಕೆದಾರರು ರಾಷ್ಟ್ರ ಗೌರವವನ್ನು ಕಾಪಾಡುವ ನಿಟ್ಟಲ್ಲಿ ನಗರಸಭೆಯೊಟ್ಟಿಗೆ ಕೈ ಜೋಡಿಸಕುತ್ತ ಪೌರಾಯುಕ್ತರಾದ ಎಸ್ವಿ ರಾಮದಾಸವು ಮನವಿ ಮಾಡಿದಳು. ಬೆಂಗಳೂರಿನ ಶ್ರೀ ಜ್ಞಾನಮಂದಾರ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಅಕಾಡೆಮಿ ವತಿಯಿಂದ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವ ಗಣ್ಯರಿಗೆ ಕೊಡುವ ಸಮಾಜರತ್ನ ಪ್ರಶಸ್ತಿನ ಮಡಿಕೇರಿನ ಅಂಬೇಕಲ್ ಕುಶಾಲಪ್ಪವು ಪಡ್ಕೊಂಡಳು. ಗೋಣಿಕೊಪ್ಪ ಕರೆಂಟ್ ಉಪಕೇಂದ್ರದ ಹೊರಗೆ ಹೋಗುವ ಗೋಣಿಕೊಪ್ಪ ಮತ್ತು ಹಾತೂರು ಫೀಡರ್ಗಳಲ್ಲಿ ಕೆಲಸ ಇರುವುದರಿಂದ ನಾಳೆ ಹೊತ್ತಾರೆ 11 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆ ಮುಟ್ಟ ಗೋಣಿಕೊಪ್ಪ ಟೌನ್, ಹರಿಶ್ಚಂದ್ರಪುರ, ಜೋಡುಬೀಟಿ, ಅರುವತ್ತೊಕ್ಲು, ಕೈಕೇರಿ, ಕಳತ್ತಾಡು, ಕೋಳಿತೋಡು, ಬೈಗೋಡು, ಹೊಸಕೋಟೆ, ಹಾತೂರು, ಹಂಗೆ ಸುತ್ತಮುತ್ತ ವ್ಯಾಪ್ತಿನ ಪ್ರದೇಶಗಳಲ್ಲಿ ಕರೆಂಟ್ ಇರದುಲೆತ ಸೆಸ್ ಕಾರ್ಯನಿರ್ವಾಹಕ ಇಂಜಿನಿಯರ್ ಪ್ರಕಟಣೆಯಲ್ಲಿ ತಿಳಿಸಿದಳು. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಕಡೆಯಿಂದ ಕಕ್ಕಡ ನಮ್ಮೆ 2021 ಜಂಬರ ಇದೇ ತಿಂಗಳ ತಾರೀಕು 10 ಹೊತ್ತಾರೆ 10 ಗಂಟೆಗೆ ಕೊಡಗು ವಿದ್ಯಾಲಯ ಭಾರತೀಯ ವಿದ್ಯಾಭವನದಲ್ಲಿ ನಡೆದಿದೆ. ಈ ಜಂಬರಲ್ಲಿ ಕಕ್ಕಡ ತಿಂಗತರ ನೈಪು ಪೈಪು ತೀನಿ ತೇಳುವ ವಿಷಯದ ಬಗ್ಗೆ ಕೊಡವ ತಕ್ಕು ಎಳ್ತು ಕಾರಡ ಕೂಟದ ಅಧ್ಯಕ್ಷರಾದ ಚಟ್ಟಂಗಡ ರವಿ ಸುಬ್ಬಯ್ಯವು ಮಂಡನೆ ಮಾಡುವೆ. ಹಂಗೆ ಈ ಜಂಬರದ ಪ್ರಯುಕ್ತ ಬ್ಯಾರೆ ಬ್ಯಾರೆ ಪೈಪೋಟಿ ಮತ್ತೆ ಪ್ರದರ್ಶನಕ್ಕೆ ಅವಕಾಶ ಇದ್ದದೆ. ಈ ಹೊತ್ತಲ್ಲಿ ಅಕಾಡೆಮಿ ಪ್ರಕಟಣೆ ಮಾಡಿರುವ ಕೊಡವ ತೀನಿ ತೇಳುವ ಪುಸ್ತಕನ ಬಿಡುಗಡೆ ಮಾಡುವೆ. ಸಂಪುಟ ದರ್ಜೆ ಸಚಿವರಾದ ಶ್ರೀ ಕೋಟಾ ಶ್ರೀನಿವಾಸ ಪೂಜಾರಿ ನಾಳೆ ಕೊಡಗು ಜಿಲ್ಲಾ ಪ್ರವಾಸ ಕಾರ್ಯಕ್ರಮ ಹಮ್ಮಿಕೊಂಡಳು. ನಾಳೆ ಹೊತ್ತಾರೆ 10:30 ಗಂಟೆಗೆ ನಗರದ ಜಿಲ್ಲಾ ಪಂಚಾಯಿತಿ ಸಭಾವಾಡಿಯಲ್ಲಿ ಕೋವಿಡ್ 19 ನಿರ್ವಹಣೆ ಮತ್ತು ನೆರೆ ಹಾವಳಿ ಪರಿಹಾರ ಕಾರ್ಯಗಳ ಕುರಿತು ಪರಿಶೀಲನಾ ಸಭೆ ನಡೆಸುವೇತ ಸಚಿವರ ಆಪ್ತ ಕಾರ್ಯದರ್ಶಿಯವು ಪ್ರಕಟಣೆಯಲ್ಲಿ ತಿಳಿಸಿದಳು. ಕೋವಿಡ್ ಲಸಿಕಾ ಅಭಿಯಾನ ನಾಳೆ ಹೊತ್ತಾರೆ 10 ಗಂಟೆಯಿಂದ 8:40 ಗಂಟೆ ಮುಟ್ಟ ಜಿಲ್ಲೆನ ಮಡಿಕೇರಿ ಕಾವೇರಿ ಕಲಾಕ್ಷೇತ್ರದಲ್ಲಿ ಓಂಕಾರ ಸದನದಲ್ಲಿ 100 ಜನಕ್ಕೆ, ನಾಪುಕ್ಲು ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ 30 ಜನಕ್ಕೆ, ಚೆಟ್ಟಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ 70 ಜನಕ್ಕೆ, ಶುಂಠಿಕೊಪ್ಪ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ, ಕುಶಾಲನಗರ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ 100 ಜನಕ್ಕೆ, ಸೋಮಪೇಟೆ ತಾಲೂಕು ಆಸ್ಪತ್ರೆಯಲ್ಲಿ 300 ಜನಕ್ಕೆ, ವಿಬಾಡಗ ಗ್ರಾಮದಲ್ಲಿ 100 ಜನಕ್ಕೆ, ಗೋಣಿಕೊಪ್ಪ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ 200 ಜನಕ್ಕೆ, ವಿರಾಜಪೇಟೆ ತಾಲೂಕು ಆಸ್ಪತ್ರೆಯಲ್ಲಿ 400 ಜನಕ್ಕೆ ಕೋವ್ಯಾಕ್ಸಿನ್ ಲಸಿಕೆ ಕೊಟ್ಟವೇತ. ಹಂಗೆ ಆರೋಗ್ಯ ಸಂಸ್ಥೆಯಲ್ಲಿ ಸಿಕ್ಕುವ ಕೋವ್ಯಾಕ್ಸಿನ್ ಲಸಿಕೆನ ಎರಡನೇ ಸಲ ಬಾಕಿ ಇರೋಕೆ ಕೊಟ್ಟವೇತ ಜಿಲ್ಲಾ ಆರೋಗ್ಯ ಮತ್ತೆ ಕುಟುಂಬ ಕಲ್ಯಾಣ ಅಧಿಕಾರಿ ಪ್ರಕಟಣೆಯಲ್ಲಿ ತಿಳಿಸೇಳು. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿ. ಫರ್ನಿಚರ್ ತಗೊಳಕ್ಕೆ ಇರಿಟಿಯ ಸುನಿತಾ ಫರ್ನಿಚರ್ ಗೆ ತಾನೇ ಹೋಗೋದು? ಹೌದು, ಅಲ್ಲಿಗೆನೆ ಹೋಗೋಣ. ಅತಿ ವಿಶಾಲವಾದ ಶೋರೂಮ್, ಬಿಕ್ಕದಷ್ಟು ಸೆಲೆಕ್ಷನ್, ಅತಿ ನೂತನ ಡಿಸೈನ್ಸ್, ಅಚ್ಚರಿ ಮೂಡಿಸೋ ಅತಿ ಕಡಿಮೆ ಬೆಲೆ. ಅಲ್ಲದೆ ಕರ್ನಾಟಕದಾದ್ಯಂತ ಫ್ರೀ ಹೋಮ್ ಡೆಲಿವರಿ ಕೂಡ ಕೊಡ್ತಾರೆ. ನಿಮ್ಮ ಸುಂದರ ಮನೆಗೆ ಅತಿ ನೂತನ ಡಿಸೈನ್ಸ್ ನ ಫರ್ನಿಚರ್ ಗಳಿಗಾಗಿ ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ. Breathe like a lion. Crouch like a tiger. Show the world the real man in you. Be the Toyota, the undisputed leader. Toyota Fortuner Legender. Booking agi bheti kodi. Palace Toyota, near Kaveri Hall, CV Shankar Road, Madikeri. Call 7022671919. ವಾವ್, ಇಷ್ಟೊಂದು ದೊಡ್ಡ ವೆಡ್ಡಿಂಗ್ ಶಾಪ್! ಮದ್ವೆ ಬಟ್ಟೆಗಳ ಖರೀದಿಗೆ ಇನ್ನು ಟೆನ್ಷನ್ ಬೇಡ. ಹೌದು, ವಿರಾಜಪೇಟೆಯಲ್ಲಿ ಶುಭಾರಂಭಗೊಂಡಿದೆ ಶಾದಿ ವೆಡ್ಡಿಂಗ್ ಸೆಂಟರ್. ನಿಮ್ಮ ಕುಟುಂಬದೊಂದಿಗೆ ಬಟ್ಟೆ ಖರೀದಿಸಲು ಬನ್ನಿ ಶಾದಿ ವೆಡ್ಡಿಂಗ್ ಸೆಂಟರ್, ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಹತ್ತಿರ, ವಿರಾಜಪೇಟೆ ಮತ್ತು ಮೇನ್ ರೋಡ್ ನಾಪೋಕ್ಲು. ಗುಣಗೋಪಾಲ ಚಡ್ ಖಾನ್ ಸಿಲ್ಕ್ ಸ್ಟೋರ್ ನಲ್ಲಿ ವೆಡ್ಡಿಂಗ್ ಸ್ಯಾರಿಗಳ ವಿಶೇಷ ಸಂಗ್ರಹ. ಕುಪ್ಯ, ಚಾಲೆ, ಕುರ್ತೀಸ್, ಶೇಡಿಂಗ್ ಅಂಡ್ ಶೂಟಿಂಗ್ಸ್ ಗಳ ನೂತನ ಕಲೆಕ್ಷನ್ಸ್. ಬನ್ನಿ ಚಡ್ ಖಾನ್ ದ ಸಿಲ್ಕ್ ಸ್ಟೋರ್, ಸೆಂಟ್ರಲ್ ಬಿಲ್ಡಿಂಗ್ ಆಪೋಸಿಟ್ SBI, ಗುಣಗೋಪಾಲ. ಮಡಿಕೇರಿಯ ಶ್ರೀ ರಾಜೇಶ್ವರಿ ಎಜುಕೇಶನ್ ಟ್ರಸ್ಟ್ ನಲ್ಲಿ ಮಾಂಟೆಸರಿಯಿಂದ PU ತರಗತಿವರೆಗಿನ ದಾಖಲಾತಿ ಪ್ರಾರಂಭಗೊಂಡಿದೆ. PU ವಿಭಾಗದಲ್ಲಿ ಕಂಪ್ಯೂಟರ್ ಸೈನ್ಸ್, EBSE, ಕಾಮರ್ಸ್ ನಲ್ಲಿ HEBA, ಆರ್ಟ್ಸ್ ನಲ್ಲಿ HEPS ಕೋರ್ಸ್ ಗಳು ಲಭ್ಯ. ಪಠ್ಯದೊಂದಿಗೆ ಕ್ರೀಡೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಪ್ರೋತ್ಸಾಹ. ಮಡಿಕೇರಿ ಸುತ್ತಮುತ್ತಲಿನಿಂದ ಶಾಲಾ ವಾಹನದ ವ್ಯವಸ್ಥೆ. ಸಂಪರ್ಕಿಸಿ 8971563246. ಸಿಲ್ಕ್ ಸ್ಯಾರೀಸ್, ಫ್ಯಾನ್ಸಿ ಸ್ಯಾರೀಸ್, ಕುರ್ತಾಸ್, ವೆಸ್ಟರ್ನ್ ವೇರ್, ಜೂಟ್ ಪ್ರಾಡಕ್ಟ್ಸ್, ಟೇಬಲ್ ಅಂಡ್ ಬೆಡ್ ಲೈನಿನ್ ಖರೀದಿಗಾಗಿ ಬನ್ನಿ ಶಾಪ್ಲೋನ್ ಬೊಟೀಕ್, ಕರ್ನಾಟಕ ಬ್ಯಾಂಕ್ ಎದುರು ಗೋಣಿಕೊಪ್ಪಲ್. ಮಂಗಳೂರು ವಿಶ್ವವಿದ್ಯಾಲಯದ ಮಾನ್ಯತೆ ಪಡೆದಿರುವ ಸಾಯಿ ಶಂಕರ್ ವಿದ್ಯಾಸಂಸ್ಥೆ ಪೊನ್ನಂಪೇಟೆ, ಇಲ್ಲಿ ಈ ವರ್ಷದ ಬಿಕಾಂ ಹಾಗೂ PUC ಕಾಮರ್ಸ್ ಪ್ರವೇಶಾತಿ ಆರಂಭವಾಗಿದೆ. ಸಾಯಿ ಶಂಕರ್ ಕಾಲೇಜ್, ಪೊನ್ನಂಪೇಟೆ. ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. PUC ಪೂರೈಸಿದ ಕೊಡಗಿನ ವಿದ್ಯಾರ್ಥಿಗಳೇ, ನಿಮಗೆ ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ ಮಾಡುವ ಆಸಕ್ತಿ ಇದೆಯೇ? ಹಾಗಿದ್ದರೆ ಮಡಿಕೇರಿಯಲ್ಲಿ ಮಂಗಳೂರು ಯೂನಿವರ್ಸಿಟಿ ಅಂಗೀಕೃತ ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ ನಿಮ್ಮ ಆಯ್ಕೆಯಾಗಿರಲಿ. ನುರಿತ ಶೆಫ್ ಗಳಿಂದ ಗುಣಮಟ್ಟದ ಬೋಧನೆ, ಕೋರ್ಸ್ ನಂತರ ಪ್ರಸಿದ್ಧ ಹೋಟೆಲ್ ರೆಸಾರ್ಟ್ ಗಳಲ್ಲಿ ಉದ್ಯೋಗದ ಅವಕಾಶ. ನಿಮ್ಮ ಹಾಸ್ಪಿಟಾಲಿಟಿ ಕನಸನ್ನು ನನಸಾಗಿಸಲು ಅಡ್ಮಿಷನ್ ಹಾಗೂ ವಿವರಗಳಿಗೆ ಸಂಪರ್ಕಿಸಿ ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಹಾಸ್ಪಿಟಾಲಿಟಿ ಸೈನ್ಸ್, ಚರ್ಚ್ ಸೈಟ್ ಕಾಂಪ್ಲೆಕ್ಸ್, ಟೋಲ್ ಗೇಟ್, ಮಡಿಕೇರಿ. ಕಾಲ್ 9448380818. ನಾಪಕುಳು ಸುತ್ತಮುತ್ತಲಿನಲ್ಲಿರುವ ಏಕೈಕ CBSE ಶಾಲೆ ಅಂಕುರ್ ಪಬ್ಲಿಕ್ ಶಾಲೆ. ಇಲ್ಲಿ LKGಯಿಂದ 10ನೇ ತರಗತಿವರೆಗೆ ದಾಖಲಾತಿ ಆರಂಭವಾಗಿದ್ದು, ಉತ್ತಮ ಬೋಧಕ ವರ್ಗ, ಪ್ರಯೋಗಾಲಯ, ಗ್ರಂಥಾಲಯ, ಸುಸಜ್ಜಿತ ಕಟ್ಟಡ ಹೊಂದಿದ್ದು, ಅಬಕಾಸ್ ಮತ್ತು ಕರ್ದಿಪತ್ ಇಂಗ್ಲಿಷ್ ಕಲಿಕಾ ಮಾದರಿಗೆ ಒತ್ತು ನೀಡಲಾಗುತ್ತದೆ. ಎಲ್ಲಾ ಕಡೆಗಳಿಂದಲೂ ಬಸ್ ವ್ಯವಸ್ಥೆ ಇದೆ. ಸಂಪರ್ಕಿಸಿ ಅಂಕುರ್ ಪಬ್ಲಿಕ್ ಸ್ಕೂಲ್, ನಾಪೋಕ್ಲು. ಮೊಬೈಲ್ 9741917925. ನಾಪೋಕ್ಲುವಿನ MP ಸ್ಟೋರ್ನಲ್ಲಿ ಆಷಾಢ ಮೆಗಾ ಸೇಲ್, ಬೆಲ್ಲದ ಮೇಲೆ ಸ್ಪೆಷಲ್ ಡಿಸ್ಕೌಂಟ್ ಆಫರ್, ಎಲ್ಲ ಖರೀದಿಯ ಮೇಲೆ 5-20% ಡಿಸ್ಕೌಂಟ್. MP ಸ್ಟೋರ್, ಬ್ರಹ್ಮಗಿರಿ ಕಾಂಪ್ಲೆಕ್ಸ್, ನಿಯರ್ ಬಸ್ ಸ್ಟ್ಯಾಂಡ್, ನಾಪೋಕ್ಲು. ಮಡಿಕೇರಿಯ ಕ್ವಿಕ್ಕರ್ ಬಜಾರ್ನಲ್ಲಿ ಟಿವಿ, ಫ್ರಿಡ್ಜ್, ವಾಷಿಂಗ್ ಮೆಷಿನ್, ಇನ್ನಿತರ ಗೃಹೋಪಯೋಗಿ ವಸ್ತುಗಳ ಮೇಲೆ up to 25% ಡಿಸ್ಕೌಂಟ್. ಫರ್ನಿಚರ್ಗಳ ಮೇಲೆ up to 30% ಡಿಸ್ಕೌಂಟ್. ಕ್ವಿಕ್ಕರ್ ಬಜಾರ್, ಆಪೋಸಿಟ್ ಸೆಂಟ್ರಲ್ ಬ್ಯಾಂಕ್, ಗೌಳಿಬೀದಿ, ಮಡಿಕೇರಿ. ಓಪನಿಂಗ್ ಶಾರ್ಟ್ಲಿ ಎಟ್ ನಾಪೋಕ್ಲು. ನಿಧನ ಸುದ್ದಿ. ಮೂಲತಃ ಅಭ್ಯಾತ್ಮಂಗಲ ನಿವಾಸಿ, ಕಾಟಕೇರಿಯಲ್ಲಿ ವಾಸವಿದ್ದ ಕೊಳಂಬೆ ಲಕ್ಷ್ಮಣ ಅವರು ಇಂದು ನಿಧನರಾಗಿದ್ದಾರೆ. 89 ವರ್ಷ ಪ್ರಾಯದ ನಿವೃತ್ತ ಹೆಡ್ ಕಾನ್ಸ್ಟೇಬಲ್ ಕೊಳಂಬೆ ಲಕ್ಷ್ಮಣ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 2 ಗಂಟೆಗೆ ಸ್ವಗ್ರಾಮದಲ್ಲಿ ನಡೆಯಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ CIT, ಪೊನ್ನಂಪೇಟೆ. ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ PU ಕಾಲೇಜ್, ಪೊನ್ನಂಪೇಟೆ. ವಿಶಾಲ ಪರಿಸರ, ನುರಿತ ಉಪನ್ಯಾಸಕರು, ಸುಸಜ್ಜಿತ ಲ್ಯಾಬ್, ಪ್ರತ್ಯೇಕ ಹಾಸ್ಟೆಲ್. ವಿವರಗಳಿಗಾಗಿ ಮೊಬೈಲ್ 9611555457. ಸುದ್ದಿ ಸಮಾಚಾರ ಓದಿಯನುಳ್ಳ ಕಾಳಿಮಡ ಮಮತಾಜನ. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ತಾಂಡ ಕಾರ್ಯಯೋಜನರಡಿಲ್ ಕೊಡವ ನಮ್ಮ ಕಾರ್ಯಕ್ರಮತ್ರ ನಡ್ತಿಯನ್ನು ಬಂದನುಂಡು. ಅನ್ನನೆ ಇದೇ ತಿಂಗ ಪತ್ತಂಗು ಮಡಿಕೇರಿಯ ಕೊಡಗು ವಿದ್ಯಾಲಯ ಸ್ಕೂಲ್ರ ಸಭಾ ಬಾಡೆಲು ಕಕ್ಕಡ ತೀನಿ ನಮ್ಮ ನಡಪ ಕಾರ್ಯಕ್ರಮಕ್ಕೆ ವಿಧಾನ ಪರಿಷತ್ ಸದಸ್ಯ ಮಂಡೆಪಂಡ ಪಿ ಸುನಿಲ್ ಸುಬ್ರಹ್ಮಣ್ಯ ಮುಳಿಯಿಡುವುದುಂಡು. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷ ಕಾರ್ಯಕ್ರಮತರ ಕೊರವುಕಾರಿಕೆ ವಹಿಸುವ ಮುಖ್ಯ ಬಿಂದುವಾಳ ಆಯ್ತು. ಸಂಸ್ಥರ ಅಧ್ಯಕ್ಷಗಳಾದ ಕೂತಂಡ ಪಿ ಉತ್ತಪ್ಪ, ಭಾರತೀಯ ವಿದ್ಯಾಭವನ ಕೊಡಗು ಕೇಂದ್ರತರ ಅಧ್ಯಕ್ಷ ಪಿಂಜ, ಮಡಿಕೇರಿ ಕೊಡವ ಸಮಾಜತರ ಅಧ್ಯಕ್ಷ ಕೊಂಗಾಂಡ ಎಸ್ ದೇವಯ್ಯ ಕೂಡಿಯಾಡುವುದುಂಡು. ಕಾರ್ಯಕ್ರಮತ್ತೆ ಕಕ್ಕಡ ತಿಂಗತರ ನೈಪು ಪೈಪು ತೀನಿ ಅನ್ನುವ ವಿಷಯತ್ತು ಕೊಡವ ತಕ್ಕು ಎಳುತ್ತುಕಾರರ ಕೂಟತರ ಅಧ್ಯಕ್ಷ ಚಟ್ಟಂಗಡ ರವಿ ಸುಬ್ಬಯ್ಯ ವಿಚಾರ ಮಂಡನೆ ಮಾಡುವ ಕಕ್ಕಡ